ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದೀಗ ಪ್ರಕೃತಿ ಚಿಕಿತ್ಸೆ ಕುರಿತು ಮೂಡುಬಿದ್ರೆಯ ಆಳ್ವಾಸ್ ನ್ಯಾಚುರೋಪತಿ ಮತ್ತು ಯೋಗಿಕ್ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ನಿತೇಶ್ ಎಂ ಕೆ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿತೇಶ್ ಎಂ ಕೆ ಅವರು. ಅವರು ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜ್ ಆಫ್ ನ್ಯಾಚುರೋಪತಿ ಹಾಗೂ ಯೋಗಿಕ್ ಸೈನ್ಸ್ ಇದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮೆಡಿಕಲ್ ಆಫೀಸರ್ ಆಗಿದ್ದಾರೆ. ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಪ್ರಕೃತಿ ಚಿಕಿತ್ಸೆಯ ವಿಧಗಳ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಡಾಕ್ಟರ್ ನಿತೇಶ್ ಎಂ ಕೆ ಅವರೇ. ನಮಸ್ಕಾರ ಸರ್. ಈಗ ನ್ಯಾಚುರೋಪತಿ ಅಂತ ಹೇಳುವಾಗ ನಮಗೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಾರಕ್ಕೆ ಬರ್ತಾ ಉಂಟು. ಇದರಲ್ಲಿ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ. ಯಾವ್ಯಾವ ರೀತಿಯ ಚಿಕಿತ್ಸೆಗಳೆಲ್ಲ ಈ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯಲ್ಲಿ ಇದ್ದಾವೆ? ನ್ಯಾಚುರೋಪತಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಅನೇಕ ವಿಧವಾದ ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ಹೈಡ್ರೋಥೆರಪಿ ಆಗಿರ್ಬೋದು, ಮಡ್ ಥೆರಪಿ ಆಗಿರ್ಬೋದು, ಅರೋಮಾ ಥೆರಪಿ ಆಗಿರ್ಬೋದು, ಮತ್ತೆ ಸನ್ ಥೆರಪಿ, ಹೀಲಿಯೋಥೆರಪಿ ಅಂತ ಹೇಳ್ತೇವೆ, ಮಸಾಜ್ ಥೆರಪಿ, ರಿಫ್ಲೆಕ್ಸಾಲಜಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಇನ್ನು ಅನೇಕ ವಿಧ ವಿಧ ಫಾಸ್ಟಿಂಗ್ ಥೆರಪಿ, ವಿಧ ವಿಧ ಆದಂತ ಥೆರಪಿಗಳಲ್ಲೂ ತುಂಬಾ ಪ್ರಾಮುಖ್ಯತೆಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ. ಇದರಲ್ಲಿ ಕೆಲವು ಥೆರಪಿಗಳು ಅಥವಾ ಚಿಕಿತ್ಸೆಗಳು ನಮಗೆ ಮೊದಲಿಂದಲೂ ಕೂಡ ಇರುವಂತದ್ದೇ ಅಂತ ಹೇಳಿದ್ರೆ, ಹಿಂದಿನ ಕಾಲದಿಂದಲೂ ಕೂಡ ಅದನ್ನ ಬೇರೆ ಬೇರೆ ರೋಗಗಳ ಚಿಕಿತ್ಸೆಗೆ ನಮ್ಮ ಹಿರಿಯರೆಲ್ಲ ಬಳಸ್ತಾ ಇದ್ರು. ಅಂಥದ್ರಲ್ಲಿ ಮುಖ್ಯವಾಗಿ ಮಡ್ ಥೆರಪಿ ಮತ್ತು ಹೈಡ್ರೋಥೆರಪಿ, ಮಣ್ಣು ಹಾಗೂ ನೀರು, ಇದನ್ನ ನಾವು ಹೆಚ್ಚು ಕೇಳ್ತೇವೆ. ಇದರ ಮಣ್ಣು ಹಾಗೂ ನೀರಿನ ಚಿಕಿತ್ಸೆ ಬಗ್ಗೆ ಹೇಳಿದೆ. ಮಣ್ಣಿನ ಚಿಕಿತ್ಸೆ ಯಾಕಾಗಿ ಮಾಡುವುದು? ನಾವು ಮಣ್ಣಿನ ಚಿಕಿತ್ಸೆ ಅಂದಾಗ ಮಣ್ಣು ಒಂದು ಅತ್ಯಮೂಲ್ಯ ವಸ್ತು, ಯಾಕಂದ್ರೆ ಭೂಮಿಯಲ್ಲಿ ಮಣ್ಣು ಇರೋದ್ರಿಂದನೇ ಜನತೆ ಅಥವಾ ಜನಾಂಗ ಅಥವಾ ಜೀವ ಜಂತು ಎಲ್ಲ ಇರ್ತಕ್ಕಂಥ. ಮಣ್ಣಲ್ಲಿ ಅನೇಕವಾದ ವಿಧ ವಿಧವಾದ ಕೆಮಿಕಲ್ಸ್ ಮತ್ತೆ ನಮ್ಮ ಬಾಡಿಗೆ ಆಗ್ತಕ್ಕಂಥ ನ್ಯಾಚುರಲ್ ಪ್ರೊಬಯೋಟಿಕ್ಸ್ ಆಗಿರ್ಬೋದು, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಆಗಿರ್ಬೋದು, ಮತ್ತೆ ಅದರಲ್ಲಿ ಯುಮಿಕ್ ಆಸಿಡ್, ಫ್ಯೂಮಿಕ್ ಆಸಿಡ್, ಇನ್ನು ಅನೇಕ ರಾಸಾಯನಿಕ ವಸ್ತು ಏನ್ ಹೇಳ್ತೇವೆ, ನ್ಯಾಚುರಲ್ ರಾಸಾಯನಿಕ ವಸ್ತುಗಳು ದೇಹಕ್ಕೆ ಅದರದೇ ಆದ ಒಂದು ಔಷಧಿಯ ಅಂಶವನ್ನ ನೀಡ್ತದೆ. ಈಗ ನಾವು ಮಣ್ಣಿನ ಚಿಕಿತ್ಸೆ ಅಂದಾಗ ನಾವು ಕ್ವೀನ್ ಕ್ಲಿಯೋಪಾತ್ರವನ್ನ ನೆನಪಿಟ್ಕೊಳ್ಬೇಕು. ಈಜಿಪ್ಟಿಯನ್ ಕ್ವೀನ್, ಅವರು ಇಸ್ರೇಲಿನ ಡೆಡ್ ಸೀ ಮಣ್ಣನ್ನ ಅನೇಕ ಕಾಯಿಲೆಗೆ ಮತ್ತು ಸೌಂದರ್ಯ ವರ್ಧಕಕ್ಕೆ ಬಳಸ್ತಾ ಇದ್ರು. ಅದು ಒಂದು ಭಾಗ. ಆದ್ರೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಪ್ರತಿದಿನ ನಮ್ಮ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕಣ್ಣಿಗೆ ಮತ್ತು ಹೊಟ್ಟೆಗೆ ಮಣ್ಣಿನ ಚಿಕಿತ್ಸೆಯನ್ನ ಕಂಪಲ್ಸರಿ ಎಲ್ಲಾ ನ್ಯಾಚುರೋಪತಿ ಹಾಸ್ಪಿಟಲ್ ಅಲ್ಲಿ ಮಡ್ ಪ್ಯಾಕ್ಸ್ ನ ಕೊಡ್ತೇವೆ. ಯಾಕೆ ಹೇಗೆ ಕೊಡ್ತೇವೆ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಅವರು ಕಾನ್ಸ್ಟಿಪೇಷನ್ಗೆ ಮತ್ತೆ ಅನೇಕ ಕಾಯಿಲೆಗೆ ಈ ಮಣ್ಣಿನ ಚಿಕಿತ್ಸೆಯನ್ನ ಯೂಸ್ ಮಾಡ್ತಾ ಇದ್ರು. ಸೊ ಆ ಒಂದು ಹಿನ್ನೆಲೆ ಇರ್ತಕ್ಕಂಥ ಈ ಮಣ್ಣಿನ ಚಿಕಿತ್ಸೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ಮಾತ್ರ ಅದರಿಂದ ಅನೇಕ ಇನ್ಫ್ಲಮೇಷನ್ಸ್ ಆಗಿರ್ಬೋದು, ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡಿಬಹುದು. ಈಗ ಮುಖ್ಯವಾಗಿ ಮಣ್ಣಿನ ಚಿಕಿತ್ಸೆ ಅಂತ ಹೇಳುವಾಗ ಒಂದೊಂದು ಕಡೆ ಒಂದೊಂದು ಮಣ್ಣು, ಈ ಚಿಕಿತ್ಸೆ ಅಂತ ಹೇಳುವಾಗ ಯಾವ ಮಣ್ಣನ್ನು ಬಳಸುವಂಥದ್ದು? ಕಲುಷಿತವಾದ ಮಣ್ಣೇ ಸಾಮಾನ್ಯ ಆಗ್ಬಿಟ್ಟಿದೆ. ಬಟ್ ನಮ್ಮ ಆಸ್ಪತ್ರೆಯಲ್ಲಿ ನಾವು ಏನು ಬೆಳೆಸ್ತೇವೆ, ಈಗ ಮೂರ್ ಮಡ್ ಅಂತ ಇದೆ, ರೆಡ್ ಮಡ್ ಅಂತ ಇದೆ, ಕ್ಲೇ ಮಡ್ ಅಂತ ಇದೆ, ಸ್ಯಾಂಡ್ ಮಡ್ ಅಂತ ಇದೆ, ರಿವರ್ ಬೆಡ್ ಮಡ್ ಅಂತ ಇದೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ನಾವು ಮಣ್ಣನ್ನ ಈ ಮೌಂಟೇನ್ ಬೆಡ್ಸ್ ಇಂದ ತರಿಸ್ತೇವೆ. 3 ಅಡಿ ಆಳದಲ್ಲಿ ನಾವು ತೆಗೆದು ಆ ಮಣ್ಣನ್ನ ಸಪ್ರೇಟ್ ಮಾಡಿ, ಸೀವ್ ಮಾಡಿ, ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡಿ, ಸನ್ಲೈಟ್ ಅಲ್ಲಿ ಡ್ರೈ ಮಾಡಿ, ಮತ್ತೆ ಅದನ್ನ ಪೇಸ್ಟ್ ಮಾಡಿ ದೇಹಕ್ಕೆ ಅಪ್ಲೈ ಮಾಡ್ತಕ್ಕಂಥದ್ದು. ಅದರಲ್ಲೂ ಕ್ಲೇ ಮಡ್ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಗ್ರೀಸಿನೆಸ್ ಇರ್ತದೆ, ಮೈಗೆ ಈಸಿಯಾಗಿ ಅಂಟಿಕೊಳ್ತದೆ, ಮತ್ತೆ ಶಾಖವನ್ನ ಹಿಡಿದಿಡ್ತದೆ, ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಯಾಕಂದ್ರೆ ಅದರಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇದೆ. ಮೂರ್ ಮಡ್ ಅಲ್ಲಿ ಮತ್ತೆ ಕ್ಲೇ ಮಡ್ ಅಲ್ಲಿ ನಾವು ಆ ಮಡ್ಡನ್ನ ಯೂಸ್ ಮಾಡಿ. ಈಗ ನಮಗೆ ಸುತ್ತಮುತ್ತಲು ಸಿಗುವಂತಹ ಒಂದು ಮಣ್ಣನ್ನ ಬಳಸಬಹುದಾ? ಹೇಗೆ? ಯಾವುದೇ ಮಣ್ಣಾದ್ರೂ ತೊಂದರೆ ಇಲ್ಲ, ಆದ್ರೆ ಕ್ಲೇ ಮಡ್ಡನ್ನ ಬಳಸಿದ್ರೆ ತುಂಬಾ ಒಳ್ಳೇದು. ಮತ್ತೆ ರಿವರ್ ಬೆಡ್ ಅಲ್ಲಿ ಅಂದ್ರೆ ನದಿಯ ಹಂಚಿನಲ್ಲಿ ಇರ್ತಕ್ಕಂಥ ಮಣ್ಣಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇರ್ತದೆ, ಯಾಕಂದ್ರೆ ಅಲ್ಲಿ ಬಂದು ಸೆಡಿಮೆಂಟ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ, ಗಿಡ ಮತ್ತೆ ಸಸ್ಯಗಳೆಲ್ಲ ಹೆಚ್ಚು ಇರೋದ್ರಿಂದ ಅದರ ಒಂದು ಮೆನ್ಯೂರ್ಸ್ ಕಲೆಕ್ಟ್ಸ್ ಆಗಿ ಅದರಲ್ಲಿ ಹೆಚ್ಚು ಯುಮಿಕ್ ಆಸಿಡ್, ಫ್ಯೂಮಿಕ್ ಆಸಿಡ್ ಇರ್ತದೆ. ಆ ಮಣ್ಣನ್ನು ಬಳಸಿದ್ರೆ ಉತ್ತಮ, ಮತ್ತೆ ಮೌಂಟೇನ್ಸ್ ಮಣ್ಣನ್ನು ಬಳಸಿದ್ರೆ ಉತ್ತಮ. ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಭೂಮಿ ಇರ್ಬೋದು, ಕೃಷಿ ಅಲ್ಲದ ಭೂಮಿ ಇರ್ಬೋದು, ನಾವು ಹಲವಾರು ರಾಸಾಯನಿಕಗಳನ್ನು ಬಳಸ್ತೇವೆ. ಅಂತ ಸಂದರ್ಭದಲ್ಲಿ ಇಲ್ಲಿಂದ ತೆಗೆದ ಮಣ್ಣನ್ನು ನಾವು ಯೂಸ್ ಮಾಡಿದ್ರೆ, ಉಪಯೋಗ ಮಾಡಿದ್ರೆ ಅದರಿಂದ ಬೇರೆ ತರದ ಪರಿಣಾಮಗಳು ಇಲ್ವಾ? ಹೇಗೆ? ಅದರಿಂದ ಅಷ್ಟು ಪರಿಣಾಮ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅದರಲ್ಲಿ ಆಲ್ರೆಡಿ ಅದರ ಜೀವಾಂಶ ಕಡಿಮೆ ಆಗಿರ್ತದೆ. ಏನ್ ಹೇಳ್ತೀವಿ ಲೈಫ್, ಈಗ ಮಣ್ಣನ್ನ ಪರೀಕ್ಷೆ ಮಾಡಿ ಅದರಲ್ಲಿ ಬಿತ್ತು ಎಲ್ಲ ಮಾಡ್ತಾರೆ, ಬಟ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ ಆ ಮಣ್ಣಿನ ಒಂದು ರಾಸಾಯನಿಕ ಏನು ಉತ್ತಮವಾದ ರಾಸಾಯನಿಕ ಗುಣ ಕಡಿಮೆ ಆಗ್ತದೆ. ಅದನ್ನ ಆದಷ್ಟು ನಾವು ಬಳಸುದಿಲ್ಲ, ಚಿಕಿತ್ಸೆಗೆ ಬಳಸುದಿಲ್ಲ. ಪರ್ವತದ ಮಣ್ಣಾಗಿರ್ಬೋದು, ಹುತ್ತದ ಮಣ್ಣನ್ನು ನಾವು ಬಳಸ್ತೇವೆ. ಇಂಥ ಮಣ್ಣನ್ನು ಇಂಥದ್ದಕ್ಕೆ ಬಳಸಬೇಕು ಅಂತ ಉಂಟಾ, ಅಥವಾ ಯಾವ ಮಣ್ಣನ್ನು ಬಳಸಬಹುದು? ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್, ಮತ್ತೆ ಡ್ರೈ ಎಕ್ಸಿಮಾಸ್, ಮತ್ತೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೆ ನಾವು ಹುತ್ತದ ಮಣ್ಣನ್ನ ಬೆಳೆಸ್ತೇವೆ. ಇರುವೆ ಗೂಡು ಕಟ್ಟಿ ಬಿಟ್ಟಿರ್ತದಲ್ಲ ಅಂತ ಮಣ್ಣನ್ನು ನಾವು ಬಳಸ್ತೇವೆ, ಕ್ಲೇ ಮಡ್ಡನ್ನ ಬಳಸ್ತೇವೆ. ನಾರ್ಮಲ್ ಜನರಲ್ ಅಪ್ಲಿಕೇಶನ್, ಯಾಕಂದ್ರೆ ಕಾಯಿಲೆ ಬಂದವರಿಗೆ ಚಿಕಿತ್ಸೆ ಕೊಡ್ಬೇಕಂತ ಏನಿಲ್ಲ, ಆರೋಗ್ಯವಾದವರು ಮಡ್ ಥೆರಪಿಯನ್ನ ತಕೊಳ್ಬೇಕಾಗ್ತದೆ, ಅಂತವರಿಗೆ ನಾವು ಕ್ಲೇ ಮಡ್ಡನ್ನ ಯೂಸ್ ಮಾಡ್ತೇವೆ. ಕ್ಲೇ ಮಡ್ಡಲ್ಲಿ ಸೆಡಿಮೆಂಟ್ಸ್ ಎಲ್ಲ ತೆಗೆದು ಅದನ್ನ ದೇಹಕ್ಕೆ ಲೇಪ ಮಾಡೋದ್ರಿಂದ ದೇಹದಲ್ಲಿ ಆಗ್ತಕ್ಕಂಥ ಉಷ್ಣಾಂಶದ ಏರಿಳಿತ ಅದರಲ್ಲಿ ಆಗ್ತದೆ. ಈಗ ನೋಡಿ, ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆ ಬರ್ತಾ ಇರೋದು ಯಾವುದಕ್ಕೆ? ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ, ಚಿಂತೆಯಿಂದ. ಅಂತ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಬಾಡಿಯಲ್ಲಿ ಜಾಸ್ತಿ ಫ್ರೀ ರ್ಯಾಡಿಕಲ್ಸ್ ಉತ್ಪಾದನೆ ಆಗೋದ್ರಿಂದ ಅದು ಯಾರಿಗೂ ಗೊತ್ತಾಗಲ್ಲ. ನಮ್ಮ ಬಾಡಿ ಇದ್ದಕ್ಕಿದ್ದಂಗೆ ಹೀಟ್ ಆಗೋದು, ಡ್ರೈ ಆಗೋದು, ಕೆಲವ್ರಿಗೆ ಏನು ಕಾಯಿಲೆಯೇ ಇರೋದಿಲ್ಲ, ಬಟ್ ಸಡನ್ಲಿ ಒಂದು ದಿನ ಅವರಿಗೆ ಸಡನ್ ಆಗಿ ಏನಾದ್ರೂ ಒಂದು ಡಿಸೀಸ್ ಬಂದ್ಬಿಟ್ಟೆ, ಅವ್ರಿಗೆ ಅದು ನೋಡ್ಲಿಕ್ಕೆ ಆಗಲ್ಲ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನೋದನ್ನ ಮಡ್ ಅಪ್ಲಿಕೇಶನ್ ಕಡಿಮೆ ಮಾಡ್ತಾರೆ, ಅದಕ್ಕೆ ನಾವು ದೇಹಕ್ಕೆ ಮಣ್ಣನ್ನ ಅಪ್ಲೈ ಮಾಡ್ತೇವೆ. ಮಣ್ಣನ್ನ ದೇಹದ ಇಡೀ ಭಾಗಕ್ಕೆ ಅಪ್ಲೈ ಮಾಡಬೇಕು ಅಥವಾ ಇಂಥ ಕಾಯಿಲೆಗೆ ಹೀಗೆ ಅಂತ ಏನಾದ್ರೂ ಉಂಟ? ಪಾರ್ಷಿಯಲ್ ಮಡ್ ಅಪ್ಲಿಕೇಶನ್ಸ್ ಇದೆ, ಫುಲ್ ಬಾಡಿ ಮಡ್ ಅಪ್ಲಿಕೇಶನ್ ಇದೆ, ಆಮೇಲೆ ಮಡ್ ಪ್ಲಾಸ್ಟರ್ ಕಾಟನ್ ಕ್ಲಾತ್ ಅಲ್ಲಿ ಮಣ್ಣನ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದರದೇ ಆಕಾರಕ್ಕೆ ಮಡ್ ಕಾಟ್ ಐ ಮಡ್ ಪ್ಯಾಕಿಗೆ ಬೇರೆ ಆಕಾರ, ಥ್ರೋಟ್ ಪ್ಯಾಕಿಗೆ ಬೇರೆ ಆಕಾರ, ಚೆಸ್ಟ್ ಪ್ಯಾಕಿಗೆ ಬೇರೆ, ಅಬ್ಡಾಮನ್ ಪ್ಯಾಕಿಗೆ ಬೇರೆ, ನೀ ಮಡ್ ಅಪ್ಲಿಕೇಶನ್ ಟು ನೀ, ಮಂಡಿ ಊತ ಉರಿ, ಮಂಡಿ ಆರ್ಥರೈಟಿಸ್ ಇರೋರಿಗೆಲ್ಲ ಅದು ಮಾಡ್ತೇವೆ ನಾವು, ಅದಕ್ಕೆ ಬೇರೆ ತರ ಅಂದ್ರೆ ಆ ಭಾಗಕ್ಕೆ. ಬಟ್ ಜನರಲ್ ಆಗಿ ಓವರ್ ಆಲ್ ಮಡ್ ಅಪ್ಲಿಕೇಶನ್ ಫುಲ್ ಬಾಡಿ ಹೆಡ್ ಸಹ ಸಮೇತ ಸೇರಿ ಸೂರ್ಯನ ಬೆಳಕಲ್ಲಿ ಅರ್ಧ ಗಂಟೆಯಿಂದ 40 ನಿಮಿಷ ಕೂರಿಸ್ತೇವೆ, ಮತ್ತೆ ಅವರಿಗೆ ಸ್ನಾನ ಮಾಡ್ಲಿಕ್ಕೆ ಬಿಡ್ತೇವೆ. ಈ ತರ ಅನೇಕ ವಿಧ ವಿಧವಾದಂತ ಪ್ಯಾಕ್ಸ್, ಮತ್ತೆ ಹಾಟ್ ಮಡ್ ಅಪ್ಲಿಕೇಶನ್ ಮಣ್ಣನ್ನ ಬಿಸಿ ಮಾಡಿ ಮೈಗ್ರೇನ್ ಇರೋರಿಗೆ, ತಲೆನೋವು ಜಾಸ್ತಿ ವಿಪರೀತ ಬರ್ತಾ ಇರೋರಿಗೆ, ಸೈನುಸೈಟಿಸ್ ಇರೋರಿಗೆ, ಆಮೇಲೆ ಕೆಲವು ಆರ್ಥರೈಟಿಸ್ ಇಶ್ಯೂ ಇರೋರಿಗೆ ಮಡ್ ಪ್ಯಾಕ್ ಅಪ್ಲಿಕೇಶನ್, ಹಾಟ್ ಮಡ್ ಪ್ಯಾಕ್ ಅಪ್ಲಿಕೇಶನ್ ಸಹ ಮಾಡ್ತೇವೆ. ಮಣ್ಣನ್ನ ಅಪ್ಲೈ ಮಾಡುವುದು ಅಂತ ಹೇಳುವಾಗ ಅದನ್ನ ಮೊದಲಿಗೆ ಏನು ಮಾಡಬೇಕಾಗ್ತದೆ ಅಂದ್ರೆ, ಈಗ ನಾವು ಮಣ್ಣು ಯಾವ ಮಣ್ಣಂತ ನೋಡ್ಬೇಕಾಗ್ತದೆ. ಅದಕ್ಕೆ ಈ ಕ್ಲೇ ಮಡ್ ಸಿಗ್ತದಲ್ಲ, ಅದನ್ನ ನಾವು ತರಬೇಕು, ಅದರದ್ದು ನೀರಲ್ಲಿ ನೆನೆ ಇಡಬೇಕು ಅಟ್ಲೀಸ್ಟ್ ಒಂದು 4-6 hours. ಸ್ವಲ್ಪ ಮಣ್ಣು ಎಷ್ಟು ನಿಮ್ಮ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ ಹಾಗೆ ನನ್ನ ಅನುಭವದಲ್ಲಿ ಈ ಹೆಣ್ಣು ಮಕ್ಕಳು ಫೇಸಿಗೆ ಹಾಕೋದು ಹೆಚ್ಚು, ಈ ಮುಲ್ತಾನಿ ಮಿಟ್ಟಿ ತರ ಫೇಸಿನ ಅಂದ ಹೆಚ್ಚಾಗ್ಲಿಕ್ಕೆ ಈ ನಾವ್ ಏನೇನೋ ಕೆಮಿಕಲ್ ಪ್ರಾಡಕ್ಟ್ ಬಳಸುವುದಕ್ಕಿಂತ ಮಣ್ಣನ್ನ ಅಪ್ಲೈ ಮಾಡಿದ್ರೆ ಈ ಹ್ಯಾಕ್ನೆ ಆಗಿರ್ಬೋದು ಅದರ ತುಂಬಾ ಪ್ರಯೋಜನ ಇದ್ದಾವೆ. ಅಂತ ಸಮಯದಲ್ಲಿ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಅಪ್ಲೈ ಮಾಡಿ ಒಂದು 4-5 hours ನೆನೆ ಇಟ್ಟರೆ ಆ ಮಣ್ಣು ಊತ ಬರ್ತದೆ. ಮಣ್ಣು ಊತ ಬಂದಾಗ ಅದರಲ್ಲಿರ್ತಕ್ಕಂಥ ಡೆಡ್ ವೇಸ್ಟ್ ಅಥವಾ ಪಾರ್ಟಿಕಲ್ಸ್ ಎಲ್ಲ ಸಪರೇಟ್ ನೀರಲ್ಲಿ ತೇಲ್ತಾ ಬರ್ತದೆ, ಅದನ್ನ ಸಪರೇಟ್ ಮಾಡಿ ನೀರಲ್ಲಿ ಕಲಸಿ ಅದನ್ನ ಯಾವ ಭಾಗಕ್ಕೆ ಬೇಕಾ ಅವಾಗ ಅಪ್ಲೈ ಮಾಡಬಹುದು. ಇದೀಗ ತಂದ ಮಣ್ಣನ್ನ ಈಗ ಇದಕ್ಕೆ ಇಷ್ಟು ನೀರು ಸೇರಿಸಬೇಕು ಹೀಗೇನಾದ್ರೂ ಉಂಟಾ? ಅದು ನಾವು ಹೇಗೆ ಯಾವ ಭಾಗಕ್ಕೆ ಅಳವಡಿಸ್ತೇವೆ ಅನ್ನೋದ್ರ ಮೇಲೆ ಹೋಗಿ, ಫೇಸಿಗೆ ಆಗೋದಾದ್ರೆ ಸ್ವಲ್ಪ ಮಣ್ಣಿನ ಅಂಶ ಸಾಕಾಗ್ತದೆ, ಅದಕ್ಕೆ ಅರ್ಧದಷ್ಟು ನೀರನ್ನ ಮಿಕ್ಸ್ ಮಾಡಿ ಥಿಕ್ ಪೇಸ್ಟ್ ಮಾಡಿ ಅಪ್ಲೈ ಮಾಡಬಹುದು. ಫುಲ್ ದೇಹಕ್ಕೆ ಬೇಕು ಅಂತ ಹೇಳಿದಾಗ ನಾವು ಹೇಗೆ ನಮ್ಮ ಆಸ್ಪತ್ರೆಯಲ್ಲಿ ಹೇಗೆ ಮಾಡ್ತೇವೆ, ಮಣ್ಣನ್ನ ಸನ್ ಲೈಟ್ ಅಂಡರ್ ಡ್ರೈ ಮಾಡ್ತೇವೆ, ಮತ್ತೆ ನೀರಲ್ಲಿ ಮಿಕ್ಸ್ ಮಾಡ್ತೇವೆ, ಮತ್ತೆ ಕಾಟನ್ ಕ್ಲಾತಿಗೆ ಸ್ಪ್ರೆಡ್ ಮಾಡಿ ದೇಹಕ್ಕೆ ಹಾಕ್ತೇವೆ, ಇಲ್ಲ ಹಾಗೂ ಡೈರೆಕ್ಟ್ ಅಪ್ಲಿಕೇಶನ್ ಸಹ ಮಾಡ್ತೇವೆ. ನಾವು ನೀರಿನ ಪ್ರಮಾಣ ಅದರ ಥಿಕ್ನೆಸ್ ಬರ್ತಕ್ಕಂತ ಬರೆಸ್ತೇವೆ, ಅದಕ್ಕೆ ಯಾವ್ದಕ್ಕೆ ಬೇಕು ಅದಕ್ಕೆ ಹೊಂದಿಕೊಂಡು. ಈಗ ನೀವು ಪ್ಯಾಕ್ಸ್ ಅಂತ ಒಂದು ಹೇಳಿದ್ರಿ, ಮತ್ತೆ ಡೈರೆಕ್ಟ್ ಅಪ್ಲಿಕೇಶನ್ ಅಂತ, ಇದೆರಡರಲ್ಲಿ ಇರುವಂತಹ ವ್ಯತ್ಯಾಸಗಳೇನು? ಪ್ಯಾಕ್ಸ್ ಅನ್ನೋದು ಈಗ ಲೋಕಲ್ ಅಪ್ಲಿಕೇಶನ್, ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಮಂಡಿ ಊತ್ಕೊಂಡಿದೆ, ಊತನ್ನ ಇಮಿಡಿಯೇಟ್ ಮಡ್ ಅಪ್ಲಿಕೇಶನ್ ಇಂದ ಕಡಿಮೆ ಮಾಡಬಹುದು. ಸೊ ಆಗ ನಾವು ಮಂಡಿಗೆ ತಳತೆಗೆ ಬೇಕಾದಂತ ಪ್ಯಾಕ್ ಮಾಡ್ತೇವೆ, ಕಾಟನ್ ಕ್ಲಾತ್ ತಕೊಳ್ತೇವೆ, ಅದರ ಆಕಾರಕ್ಕೆ ಕಟ್ ಮಾಡ್ತೇವೆ, ಅದಕ್ಕೆ ಮಣ್ಣನ್ನ ತುಂಬುತ್ತೇವೆ, ಅದ್ರ ಮೇಲೆ ಅದನ್ನ ಪ್ಲೇಸ್ ಮಾಡ್ತೇವೆ, ಇಲ್ಲ ಡೈರೆಕ್ಟ್ ಆಗುದಾದ್ರೂ ಆ ಮಂಡಿಗೆ ಮಾತ್ರ ಅದನ್ನ ಅಪ್ಲೈ ಮಾಡ್ತೇವೆ. ಊತ ಉರಿ ಮತ್ತೆ ಆ ಭಾಗಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಿದ್ರೆ ಪ್ಯಾಕ್ಸ್ ಯೂಸ್ ಮಾಡ್ತೇವೆ. ಜನರಲ್ ಆಗಿ ನಿಮ್ಗೆ ನನ್ಗೊಂದು ರಿಜುವಿನೇಷನ್ ಆಗ್ಬೇಕು, ನಂಗೆ ಒಂದು ಡಿಟಾಕ್ಸ್, ಈಗ ಹೆಚ್ಚು ಪ್ರಾಮುಖ್ಯತೆಯಲ್ಲಿ ಇರ್ತಕ್ಕಂಥ ಪದ ಡಿಟಾಕ್ಸ್. ಅಂದ್ರೆ ಯಾವ ಒಂದು ಟಾಕ್ಸಿನ್ಸ್ ಬಾಡಿಯಲ್ಲಿ ಇರ್ತಕ್ಕಂಥದ್ದನ್ನ ಹೊರಗಡೆ ಹಾಕ್ಬೇಕು. ಸೊ ಈ ಮಡ್ ಅಪ್ಲಿಕೇಶನ್ ಅಂತ ಟೈಮಲ್ಲಿ ನಾವು ಫುಲ್ ಬಾಡಿ ಅಪ್ಲೈ ಮಾಡ್ತೇವೆ, ಆಗ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಕಿನ್ ಪೋರ್ಸ್ ಓಪನ್ ಅಪ್ ಆಗ್ತದೆ, ಮತ್ತೆ ವೇಸ್ಟ್ ಎಲ್ಲ ಮಡ್ಡಿಗೆ ಅಯಾನಿಕ್ ಎಕ್ಸ್ಚೇಂಜ್ ಅಂತ ಹೇಳ್ತೇವೆ. ನಮ್ಮ ದೇಹದಲ್ಲಿ ಅನೇಕ ಅಯಾನ್ಸ್ ಇದಾವೆ. ಹೇಗೆ ನಾವು ಒಂದು ಮನೆಗೆ ಕರೆಂಟ್ ಸಪ್ಲೈ ಕೊಟ್ಟು ಲಾಸ್ಟ್ ಅಲ್ಲಿ ಒಂದು ವೈರ್ ಅರ್ಥಿಂಗಿಗೆ ಕೊಡ್ತೇವೆ, ಯಾಕೆ ಎಕ್ಸಸ್ ಅಯಾನ್ಸ್ ಎಲ್ಲ ಅದರಲ್ಲಿ ಹೋಗ್ಲಿ ಕರೆಂಟ್ ಎಲ್ಲ, ಹಾಗೆ ನಮ್ಮ ದೇಹದಲ್ಲಿ ಮಣ್ಣನ್ನ ಹಾಕ್ದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಎಕ್ಸಸ್ ಅಯಾನ್ಸ್ ಆ ಮಣ್ಣಿಗೆ ಹೋಗ್ತದೆ. ಕೆಲವೊಬ್ಬರಿಗೆ ಮಣ್ಣು ಹಾಕಿದ ತಕ್ಷಣ ಬಿಸಿ ಆಗ್ಬಿಡುತ್ತೆ 10-15 ನಿಮಿಷಕ್ಕೆ, ಕೆಲವರಿಗೆ 40 ನಿಮಿಷ ಆದ್ರೂ ಆಗುದಿಲ್ಲ. ಅಂದ್ರೆ ಅವರ ಆಕ್ಸಿಡೇಟಿವ್ ಸ್ಟ್ರೆಸ್, ಅವರ ಫ್ರೀ ರಾಡಿಕಲ್ ಏನಿದೆ ಆ ಅಯಾನಿಕ್ ಎಕ್ಸ್ಚೇಂಜ್ ಆಗ್ತಕ್ಕಂಥದ್ದು ಫುಲ್ ಬಾಡಿ ಅಪ್ಲಿಕೇಶನ್, ಅವಾಗ ಡಿಟಾಕ್ಸ್ ಆಗ್ತದೆ. ತುಂಬಾ ಖುಷಿ ಪಡ್ತಾರೆ ಜನ. ಈಗ ಪೇಷಂಟ್ ನಮ್ಮಲ್ಲಿ ಬಂದವರೆಲ್ಲ ಫುಲ್ ಬಾಡಿ ಮಾಡ್ಬೇಕಂತ ಹೇಳಿ. ಈಗ ಸಾಮಾನ್ಯವಾಗಿ ಇದನ್ನ ದಿವಸಕ್ಕೆ ಯಾವಾಗ ಅಪ್ಲೈ ಮಾಡಬೇಕು, ಎಷ್ಟು ಹೊತ್ತಿಗೆ ಅಂತ ಏನಾದ್ರೂ ಉಂಟಾ? ಇದರ ಮೊದಲು ಅಥವಾ ನಂತರ ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ ಉಂಟಾ? ಖಾಲಿ ಹೊಟ್ಟೆ ಇದ್ದಾಗ ಮಾಡಿದ್ರೆ ಉತ್ತಮ, ಯಾಕಂದ್ರೆ ಮಡ್ ಫುಲ್ ಬಾಡಿ ಅಪ್ಲಿಕೇಶನ್ ಮಾಡಿದಾಗ ಅದ್ರದ್ದು ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಸ್ಕಿನ್ ಕಡೆ ಎಳಿತಾ ಇರ್ತದೆ, ಊಟ ಇದ್ರೆ ಡೈಜೆಷನ್ಗೆ ಎಳಿತಾ ಇರುತ್ತೆ, ಅದು ಹಾಲ್ಟರ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಮಾಡಿದ್ರೆ ಉತ್ತಮ, ಬೆಳಿಗ್ಗೆ ಸೂರ್ಯನಿಗೆ ಅಂದ್ರೆ ಒಂದು 8-11 ಗಂಟೆ ಒಳಗಡೆ ಮಾಡಿದ್ರೆ ತುಂಬಾ ಉತ್ತಮ. ನಾವು ಯಾವಾಗ್ಲೂ ನಮ್ಮ ಆಸ್ಪತ್ರೆಯಲ್ಲಿ ಮಾಡೋದು 8-11 ಗಂಟೆ, ಮತ್ತೆ ಸಂಜೆ ಹೊತ್ತು ಮಾಡಿದ್ರು ಉತ್ತಮ, ಸಂಜೆ ಸೂರ್ಯನಿಗೆ ಮತ್ತೆ ಬೆಳಿಗ್ಗೆ ಸೂರ್ಯನಿಗೆ. ಖಾಲಿ ಹೊಟ್ಟೆಯಲ್ಲಿ ಇದ್ರೆ ತುಂಬಾ ಉತ್ತಮ, ಮತ್ತೆ ಸ್ವಲ್ಪ ನೀರೇನಾದ್ರೂ ಕುಡಿದು ಮಾಡಿದ್ರೆ ಉತ್ತಮ. ಸಂಜೆ ಟೈಮ್ ನೀರು ಒಂದು ಲೋಟ ನೀರು ಕುಡಿದು ಮತ್ತೆ ಮಾಡಿದ್ರು ಉತ್ತಮ, ಮತ್ತೆ ಮಲ ಮೂತ್ರ ಎಲ್ಲ ವಿಸರ್ಜನೆ ಮಾಡಿ ಮಾಡಿದ್ರೆ ಅದ್ರದ್ದು ಉತ್ತಮ ಆಗ್ತದೆ. ಎಲ್ಲರಿಗೂ ಮಾಡ್ಬೋದು ಮಡ್ ಬಾತ್ ಇಂಥವ್ರಿಗೆ ಅಂತ ಅಲ್ಲ, ಓಪನ್ ಸ್ಕಿನ್ ಲಿಜನ್ಸ್ ಇರ್ತಕ್ಕಂಥವ್ರು ಮಾಡಬಾರ್ದು. ಮತ್ತೆ ಯಾರು ಸೂರ್ಯನ ಶಾಖಕ್ಕೆ ಹೋಗ್ತೇ ಇರ್ತಕ್ಕಂಥ ಈ ಸನ್ ಸ್ಟ್ರೋಕ್ ಆತರ ಎಲ್ಲ ಕಂಡೀಷನ್ಸ್ ಅಲ್ಲೆಲ್ಲ ಮಾಡಬಾರ್ದು. ಕಟ್ಸ್ ಆತರ ಎಲ್ಲ ಇದ್ರೆ ಮಾಡಬಾರ್ದು. ಎನಿ ಓಪನ್ ಇನ್ಫೆಕ್ಷನ್ಸ್ ಇದ್ರೆ, ವೂಂಡ್ಸ್ ಇದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಬಟ್ ಬೇರೆ ಎಲ್ಲ ಕಂಡೀಷನ್ಗೆ ಮಡ್ ಅಪ್ಲಿಕೇಶನ್ ಮಾಡಬಹುದು. ದಿವಸಕ್ಕೆ ಒಂದೇ ಹೊತ್ತು ಮಾಡಬೇಕಾ, ಎರಡು ಹೊತ್ತು ಮಾಡಬೇಕಾ, 40 ನಿಮಿಷವೂ ಸೂರ್ಯನ ಬಿಸಿಲೆಲ್ಲ ನಿಲ್ಬೇಕಾ, ಹೇಗೆ ಇದು? ಅದು ಈಗ ನೀವು ಮನೆಯಲ್ಲೇ ನಿಮ್ಮ ಮಡ್ ಅಪ್ಲಿಕೇಶನ್ ಮಾಡ್ತೀರಾ, ಫುಲ್ ಬಾಡಿ ನಾನು ಮಣ್ ಮಾಡ್ತೇನೆ ಅಂದ್ರೆ ವಾರಕ್ಕೊಮ್ಮೆ ಮಾಡಿದ್ರೆ ಸಾಕು, ಅಥವಾ ತಿಂಗಳಿಗೆ ಎರಡು. ನಾವು ಅಷ್ಟೇ, ನಮ್ಮ ಆಸ್ಪತ್ರೆಯಲ್ಲಿ ಈಗ 15 ದಿನಕ್ಕೆ ಪೇಷಂಟ್ ಬಂದ್ರೆ ನಾವು 15 ದಿನದಲ್ಲಿ ಒಂದು ಅಥವಾ ಎರಡು ಬಾರಿ ಮಾತ್ರ ಮಾಡುದು ಸೂರ್ಯನ ಇದು ಮಡ್ ಅಪ್ಲಿಕೇಶನ್ಸ್. ಮನೆಯಲ್ಲಿ ಡೈಲಿ ಈಗ ಕೆಲವರಿಗೆ ಮಂಡಿ ನೋವು, ಇತ್ತೀಚಿನ ಏಜ್ ಇದರಲ್ಲಿ ವಯಸ್ಸಾದವ್ರಿಗೆ ಮಂಡಿ ನೋವು, ಅವರು ದಿನ ಮಂಡಿಗೆ ಮಾತ್ರ ಮಣ್ಣನ್ನು ಅಪ್ಲೈ ಮಾಡಿ ಒಂದು 15-20 ನಿಮಿಷ ಬಿಟ್ಟು ಮತ್ತೆ ತೊಳ್ಕೊಳ್ಬೋದು. ಮುಖಕ್ಕೆ ಚರ್ಮದ ಕಾಂತಿಗೆ ಮತ್ತೆ ಯಾವುದೋ ಒಂದು ಸ್ಕಿನ್ ಸಣ್ಣ ಸಣ್ಣ ಸ್ಕಿನ್ ಅಲರ್ಜಿಗೆ ಮುಖದಲ್ಲೇ ಮಡ್ಡನ್ನು ಅಪ್ಲೈ ಮಾಡಿ ಡೈಲಿ ಮಡ್ ಈಗ ನಾವು ಯಾವುದೋ ಫೇಸ್ ವಾಶ್ ಹಾಕಿ ಮುಖ ತೊಳೆಯೋದಕ್ಕಿಂತ ಈ ಮಡ್ ಅಪ್ಲೈ ಮಾಡಿ ಮುಖ ತೊಳೆದ್ರೆ ಇನ್ನೂ ಕಾಂತಿ ಹೆಚ್ಚಾಗ್ತದೆ. ನೀವು ಹೇಳಿದ್ರೆ ಮಂಡಿ ನೋವಿಗೆ ಈ ಮಡ್ಡನ್ನು ಅಪ್ಲೈ ಮಾಡಬೇಕು ಅಂತ ಹೇಳಿ, ಆವಾಗ್ಲೂ ಕೂಡ ಬಿಸಿಲಲ್ಲಿ ಸೂರ್ಯನ ಬಿಸಿಲಲ್ಲಿ ಕೂತ್ಕೊಳ್ಬೇಕಾಗ್ತದೆ ಹಾಗೆ? ಸೂರ್ಯನ ಬಿಸಿಲಲ್ಲಿ ಕೂತ್ಕೊಂಡ್ರೆ ಇನ್ನೂ ಒಳ್ಳೇದು, ಯಾಕಂದ್ರೆ ವಿಟಮಿನ್ ಡಿ ಕನ್ಸಂಪ್ಷನ್ ಮಂಡಿ ನೋವಿಗೂ ರಿಲೇಷನ್ ಇರ್ತದೆ. ಅಥವಾ ಈಗ ಕೆಲವು ಸಮಯ ಆಗ್ಲಿಕ್ಕಿಲ್ಲ ಅಂತದ್ರಲ್ಲಿ ಮನೆಯಲ್ಲೇ ಸಹ ಮಾಡಬಹುದು, ಏನಾಗುದಿಲ್ಲ. ಬಟ್ ಸೂರ್ಯನ ಕಿರಣದ ಅಡಿಯಲ್ಲಿ ಕೂತು ಮಾಡಿದ್ರೆ ಇನ್ನೂ ತುಂಬಾ ಉತ್ತಮ. ಮಂಡಿ ನೋವು ಆಗಿರ್ಬೋದು, ರುಮಟೈಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯಾ ಆರ್ಥರೈಟಿಸ್ ಆಗಿರ್ಬೋದು, ಆಮೇಲೆ ಬೆನ್ನು ನೋವಿಗೂ ಆಗಿರ್ಬೋದು ಪ್ರಯೋಜನ ಇದೆ. ಇದಕ್ಕೆ ಚರ್ಮದ ಮೇಲೆ ಇದನ್ನ ಅಪ್ಲೈ ಮಾಡೋದ್ರಿಂದ ರಿಯಾಕ್ಷನ್ ಅಥವಾ ಇಂಥದ್ದೇನಾದ್ರೂ ಆಗುವಂತದ್ದು ಯಾರಿಗಾದ್ರೂ ಕಂಡದ್ದು ಉಂಟಾ? ಅದು ಉಂಟು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಈ ಆಕ್ಟಿವ್ ಸ್ಕಿನ್ ಅಂತ ಇರ್ತದೆ ಕೆಲವರಿಗೆ, ಅಂದ್ರೆ ಕೆಲವರಿಗೆ ಹಿಸ್ಟಾಮಿನ್ಸ್ ದೇಹದಲ್ಲಿ ಜಾಸ್ತಿ ಇದ್ದಾಗ ಅವರಿಗೆ ಆಕ್ಟಿವ್ ಸ್ಕಿನ್, ಅಂದ್ರೆ ನಾವು ಹೇಗೆ ಮುಟ್ತೀವಿ ಹಾಗೆ ಆಕಾರ ಬರ್ತಕ್ಕಂತ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಅದರಲ್ಲಿ ಕೆಲವರಿಗೆ ಮಣ್ಣನ್ನು ಅಪ್ಲೈ ಮಾಡಿದಾಗ ಹಿಚ್ಚಿಂಗ್ ಅಂದ್ರೆ ಕಡ್ತ ಬಂದದೆಲ್ಲ, ಅದು ಮಣ್ಣು ಸರಿ ಇಲ್ಲದಾಗ ಮಾತ್ರ ಬರ್ತಕ್ಕಂಥದ್ದು. ಮಣ್ಣಿನಿಂದ ಆಗುವಂತದ್ದು ಇವರ ಬಾಡಿಯಿಂದ? ಮಣ್ಣಿನಿಂದ ಆಗ್ತಕ್ಕಂತ ಒಂದು ವ್ಯತ್ಯಾಸ, ಬಾಡಿಯಿಂದ ಎಲ್ಲೋ ಸ್ವಲ್ಪ ಸಮಯ ಆಕ್ಟಿವ್ ಸ್ಕಿನ್ ಡಿಸಾರ್ಡರ್ಸ್ ಇದ್ದಾಗ ಮಾತ್ರ ಆಗ್ತಕ್ಕಂಥದ್ದು. ಅಂತವರಿಗೆ ನಾವು ಹಾಕ್ಲಿಕ್ಕೆ ಹೋಗಲ್ಲ, ಕಾಂಟ್ರಾ ಇಂಡಿಕೇಟ್ ಮಾಡಿಬಿಡ್ತೇವೆ, ಬಳಸಬಾರ್ದು. ಬಟ್ ನೀವು ಹೆಲ್ತಿ ಇದ್ದು ನಿಮ್ಮ ದೇಹಕ್ಕೆ ಈ ತರ ಬಂದಾಗ ಮಣ್ಣಿನ ಒಂದು ಬಿಸಿಲಲ್ಲಿ ಅದನ್ನ ಸರಿಯಾಗಿ ಡ್ರೈ ಮಾಡ್ಲಿಲ್ಲ, ಎಲ್ಲೋ ಒಂದು ಕಡೆ ಹೋಗಿ ಡಂಪ್ ಮಾಡಿದ್ದು, ಅದರಲ್ಲಿ ಫಂಗೈ ಹಾಲ್ಗೆ ಏನಾರ ಡೆವಲಪ್ ಆಗಿ ಅದನ್ನ ನೀವು ಅಪ್ಲೈ ಮಾಡಿದ್ರೆ ಸ್ಕಿನ್ ರ್ಯಾಶಸ್ ಎಲ್ಲ ಬರ್ತದೆ. ಮುಖ್ಯವಾಗಿ ಈಗ ಮಣ್ಣನ್ನ ಹೀಗೆ ಒಂದು ಕಡೆ ಇಟ್ಟರೆ ಅದು ಎಷ್ಟು ದಿವಸದಲ್ಲಿ ಬಳಸಬೇಕು, ಇಲ್ಲದಿದ್ರೆ ಈ ತರದ ಆಲ್ಗೆಗಳ ಅಥವಾ ಫಂಗಸ್ ಇದು ಬರುವಂತದ್ದು ಚಾನ್ಸ್ ಉಂಟು? ನಾವು ಯಾವುದೇ ಗಾಳಿ ಬೆಳಕು ಆಡದೇ ಇರತಕ್ಕಂಥ ರೂಮ್ ಅಲ್ಲಿ ಇಟ್ಟರೆ ವಿತಿನ್ 10 ಡೇಸ್ ಅದರಲ್ಲಿ ಫಂಗಸ್ ಅಥವಾ ಇಷ್ಟು ಬರ್ತದೆ. ಬಟ್ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಡ್ ಟ್ಯಾಂಕ್ ಅಂತಾನೆ ಮಾಡಿದ್ದೇವೆ, ಅದರಲ್ಲಿ ನಾವು ಎಲ್ಲ ಕಡೆ ಅದಕ್ಕೆ ಸೂರ್ಯನ ಶಾಖಕ್ಕೆ ಬೆಳಿಗ್ಗೆ ಹೊತ್ತು ಅದನ್ನ ಓಪನ್ ಮಾಡ್ತೇವೆ, ಸಂಜೆ ಹೊತ್ತಾದ್ರೆ ಅದನ್ನ ಕ್ಲೋಸ್ ಮಾಡ್ತೇವೆ. ಸೊ ಮತ್ತೆ ಮಡ್ಡನ್ನ ಡ್ರೈ ಮಾಡ್ತೇವೆ. ಯೂಶಲಿ ನಾವು ಒಮ್ಮೆ ಮಡ್ಡನ್ನ ತರಿಸಿದ್ರೆ ಒಂದು 5-6 ತಿಂಗಳು ಬಳಸ್ತೇವೆ, ಅದೇನು ಆಗ್ಲಿಕ್ಕಿಲ್ಲ. ಆದ್ರೆ ತೇವಾಂಶ ತಟ್ಟಬಾರ್ದು, ಅದಕ್ಕೆ ತೇವಾಂಶ ತಟ್ಟದೆ ಡ್ರೈ ಆಗಿ ಇಟ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಮಾತ್ರ ತೆಕ್ಕೊಂಡು ತೇವಾಂಶವನ್ನ ಮಾಡ್ಬೇಕು. ಒಮ್ಮೆ ಅದು ತೇವಾಂಶ ಆಗಿ ಮತ್ತೆ ಅದನ್ನ ಗಾಳಿಯಲ್ಲಿ ಆರಿಸ್ತೇನೆ ಅಂದ್ರೆ ಫಂಗಸ್ ಬರ್ತದೆ. ನದಿಯ ಸೈಡ್ ಅಲ್ಲಿರುವಂತಹ ಮಡ್ಡು ಕೂಡ ಭಾರಿ ಒಳ್ಳೇದು ಹೇಳಿದ್ರು. ಅದನ್ನ ಹಾಗೆ ಬಂದು ಡ್ರೈ ಮಾಡಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ? ಅದನ್ನ ಡ್ರೈ ಮಾಡಿ ಇಡಬಹುದು ಸೂರ್ಯನಲ್ಲಿ ಡ್ರೈ, ಯಾಕಂದ್ರೆ 3 ಫೀಟ್ ಡೌನ್ ಹೋಗಿರ್ತೇವೆ ನಾವು. ಅದನ್ನ ಸೂರ್ಯನಲ್ಲಿ ಡ್ರೈ ಮಾಡಿ ಪೌಡರ್ ಮಾಡಿ, ಅಂದ್ರೆ ಸ್ವಲ್ಪ ಪಾರ್ಟಿಕಲ್ಸ್ ನೆಲ್ಲ ಸಪರೇಟ್ ಮಾಡಿ, ಸೀವಿಂಗ್ ಬರ್ತದಲ್ಲ, ಸೀವ್ ಮಾಡಿ ಕೂಡಿಟ್ಕೊಳ್ಬಹುದು. ಅದು ಒಳ್ಳೇದು, ಒಂದು ಟ್ರಾನ್ಸ್ಪರೆಂಟ್ ಇದರಲ್ಲಿ ಹಾಕಿ ಕೂಡಿಟ್ರೆ ಅದು ತುಂಬಾ ಒಳ್ಳೇದು. ಈಗ ಇದನ್ನ ಸಾಮಾನ್ಯ ಮನುಷ್ಯರು, ಯಾವುದೇ ಕಾಯಿಲೆ ಇಲ್ಲದವರು ಮಾಡಬಹುದು ಅಂತ ಹೇಳಿದ್ರಿ, ಅವರಿಗೆ ನಿರಂತರವಾಗಿ ಮಾಡಿದ್ರೆ ಇದರಿಂದ ತುಂಬಾ ಫಲಗಳುಂಟ? ತುಂಬಾ ಫಲ. ಯಾರಿಗೆ ಮಲಬದ್ಧತೆ, ಕೆಲವು ಕಾನ್ಸ್ಟಿಪೇಷನ್ ಇದೆ ಅಂತವರೆಲ್ಲ, ಜನರಲ್ ನಾರ್ಮಲ್ ಯಾರಿಗೆ ಏನು ಕಾಯಿಲೆ ಇಲ್ದೇಕಂತವ್ರು ಇದನ್ನ ಚರ್ಮ, ಯಾಕಂದ್ರೆ ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ನಾವ್ ಹೇಗಿದ್ದೇವೆ ಅನ್ನೋದು ನಮ್ಗೆ ಗೊತ್ತಾಗದೆ ನಮ್ಮ ಸ್ಕಿನ್ನಿನ ಒಂದು ಇದರಿಂದ. ಹಾಗೆ ನಾವು ಚರ್ಮದ ಆರೋಗ್ಯವನ್ನ ಕಾಪಾಡಿದ್ರೆ ಓವರ್ ಆಲ್ ಆರೋಗ್ಯ ಕಾಪಾಡಿದ ಹಾಗೆ. ಸೊ ನಾವ್ ಇದನ್ನ ಆರೋಗ್ಯವಂತವರು ಸಹ ಇದನ್ನ ಯೂಸ್ ಮಾಡ್ಬೋದು. ಹಿಂದೆ ಎಲ್ಲ ಮಣ್ಣನ್ನ ತಿಂತಾ ಇದ್ರು ಸಹ, ಈಗ ನೀವು ನೋಡಿದ್ರೆ ಈ ಪ್ರೆಗ್ನೆಂಟ್ ವುಮೆನ್ಸ್ ಕೆಮ್ಮಣ್ಣು ತಿಂತಾ ಇದ್ರು ಅಂತ ನೀವು ಕೇಳಿರಿ. ಸೌತ್ ಇಂಡಿಯಾ ಕಡೆ ಭಾಗದಲ್ಲಿ ಹೆಚ್ಚು ಪ್ರಾಮುಖ್ಯತೆಯಲ್ಲಿ ಇದೆ. ಅದು ಮಣ್ಣು ಸೆಲೀನಿಯಂ ಅನ್ನೋ ಒಂದು ಟ್ರೇಸ್ ಮಿನರಲ್ ನ ಒಳಗೊಂಡಿದೆ. ಅದು ಬೇರೆ ಯಾವುದೇ ಔಷಧಿಯಿಂದ ಪಡೀಲಿಕ್ಕೆ ಆಗಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಹೋಯ್ತು, ಆ ಅಭ್ಯಾಸ ಹೋಯ್ತು. ಈಗ ನಿಮ್ಮಲ್ಲಿ ಆ ತರದ ಚಿಕಿತ್ಸೆ ಉಂಟಾ? ಇಲ್ಲ, ನಾವು ಇಂಟರ್ನಲ್ ಯೂಸ್ ಆಫ್ ಮಡ್ ಯೂಸ್ ಮಾಡ್ತಾ ಇಲ್ಲ ಈಗ. ಅದನ್ನ ಈ ವೆಸ್ಟರ್ನ್ ಪೀಪಲ್ ಅಂದ್ರೆ USA ಪಾಪ್ಸ್ ತರ ಮಾಡ್ತಾ, ಅದರಲ್ಲಿ ಒಂದು ಟ್ಯಾಬ್ಲೆಟ್ಸ್ ತರ ಮಾಡಿ ಮಣ್ಣನ್ನ ಒಳಗಡೆ ತಕೊಳ್ತಾ ಇದ್ದ, ಆತರ ಎಲ್ಲ ಅಭ್ಯಾಸ ಉಂಟು. ಸರಿ, ನೀವು ಇದ್ರ ಮಧ್ಯೆ ಒಂದು ಹೇಳಿದ್ರಿ ಮುಲ್ತಾನಿ ಮಿಟ್ಟಿ ಅಂತ. ತುಂಬಾ ಕಡೆ ನಾವು ಕೇಳ್ತಾ ಇದ್ದೇವೆ ಈ ಮುಲ್ತಾನಿ ಮಿಟ್ಟಿಯನ್ನು ಉಪಯೋಗಿಸುವಂತದ್ದು, ಇದು ಯಾಕಾಗಿ ವಿಶೇಷ? ಮುಲ್ತಾನಿ ಮಿಟ್ಟಿ ಅದ್ರದ್ದು ಒಂದು ಹರ್ಬಲ್ ಪೌಡರ್ದು ಬರ್ತದೆ, ಅದರಲ್ಲಿ ಒಂದ್ 2-3 ಹರ್ಬ್ಸ್ ಹಾಕಿ ಮಾಡ್ತಾರೆ, ಮುಖದ ಕಾಂತಿ ಹೆಚ್ಚಾಗ್ತದೆ. ಈ ಬರೀ ಮಣ್ಣನ್ನ ನೀವು ಅಪ್ಲೈ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದರ ಜೊತೆ ಏನಾದ್ರೂ ಕೂಡ ಔಷಧಗಳನ್ನ ಹಾಕಿ ಕೊಡುವಂತದ್ದು ಇಂಥದ್ದೇನಾದ್ರೂ ಕೂಡ ಇದರಲ್ಲಿ ಉಂಟು? ನಾವು ಆತರ ಯಾವುದೇ ಮಾಡೋದಿಲ್ಲ, ಬಟ್ ನಾವು ಸ್ವಲ್ಪ ಅರಿಶಿಣ ಹಚ್ಚಿ ಈ ಮಡ್ ಪ್ಯಾಕ್ಸ್ ನ ಯೂಸ್ ಮಾಡ್ತೇವೆ. ಅರಿಶಿಣ ಮಿಕ್ಸ್ ಮಾಡಿ ಕೆಲವು ಕಂಡೀಷನ್ಸ್ ಅಲ್ಲಿ, ಸ್ಕಿನ್ ಲೀಜನ್ಸ್ ಆತರ ಎಲ್ಲ ಕಂಡೀಷನ್ಸ್ ಅಲ್ಲಿ ಮಾಡ್ತೇವೆ, ಬಟ್ ಮಡ್ಡಿಗೆ ನಾವು ಬೇರೆ ಏನು ಮಿಕ್ಸ್ ಮಾಡಿ ಅಪ್ಲೈ ಮಾಡುದು. ಈ ನೀರಿನ ಚಿಕಿತ್ಸೆ ಅಂದ್ರೆ ಏನಿದು? ನೀರು ಒಂದು ಪ್ರಮುಖವಾದ ಅಂಶ. ನಮ್ಮ ಪ್ರಕೃತಿ ಚಿಕಿತ್ಸೆ ಪ್ರಕಾರ ಮಾನವನ ದೇಹ ಪಂಚಮಹಾಭೂತಗಳಿಂದ ಕೂಡಿರ್ತದೆ, ಅದರಲ್ಲಿ ನೀರು ಒಂದು ಬಹುಮುಖ್ಯ ಅಂಶ. ಸೈನ್ಸ್ ತಕೊಳ್ಳೋದಾದ್ರೆ 70-75% ನಮ್ಮ ದೇಹ ನೀರಿಂದ ಮಾಡಿರ್ತಕ್ಕಂಥ ಇಂಟರ್ನಲ್ ಫಾರ್ಮೇಶನ್ಸ್, ಎಕ್ಸ್ಟ್ರಾ ಸೆಲ್ಯುಲಾರ್ ಫ್ಲೂಯಿಡ್ ಆಗಿರ್ಬೋದು, ಇಂಟ್ರಾ ಸೆಲ್ಯುಲಾರ್ ಫ್ಲೂಯಿಡ್ ಅನೇಕ ರೀ. ಒಂದು ಚಿಕಿತ್ಸೆ ತುಂಬಾ ಹೆಚ್ಚು ಪರಿಣಾಮಕಾರಿ. ನೀರು ಕುಡಿಯೋದು ಇಂಟರ್ನಲ್ ಇಂಟೇಕ್ ಆಫ್ ದ ವಾಟರ್ ಇಂದ ಹಿಡಿದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಫ್ ವಾಟರ್. ಈಗ ಪ್ರಕೃತಿ ಚಿಕಿತ್ಸೆಯಲ್ಲಿ 2 ತರ ನೀರನ್ನ ಬಳಸ್ತೇವೆ, ಒಂದು ಇಂಟರ್ನಲಿ, ಒಂದು ಎಕ್ಸ್ಟರ್ನಲಿ. ಇಂಟರ್ನಲಿ ನೀರನ್ನು ಹೇಗೆ ಕುಡಿಬೇಕು, ನೀರನ್ನ ಯಾವ ಟೈಮಿನಲ್ಲಿ ಕುಡಿಬೇಕು, ಕೂತ್ಕೊಂಡು ಕುಡಿ, ಅದೆಲ್ಲ ಇಂಟರ್ನಲ್ ಅಲ್ಲಿ ಬರ್ತದೆ. ಕೋಲ್ಡ್ ಕುಡಿಬೇಕಾ, ವಾರ್ಮ್ ಕುಡಿಬೇಕಾ, ಹಾಟ್ ಕುಡಿಬೇಕಾ. ಮತ್ತೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಲ್ಲಿ ನಮ್ಮ ಹೈಡ್ರೋಥೆರಪಿಯಲ್ಲಿ, ಹೈಡ್ರೋಥೆರಪಿಯನ್ನ ವಾಟರ್ನ ಅನೇಕ ಭಂಗಿಯಲ್ಲಿ ಅನೇಕ ವಿಧ ವಿಧವಾಗಿ, ಹಾಟ್ ವಾಟರ್ ಅಪ್ಲಿಕೇಶನ್ಸ್, ಕೋಲ್ಡ್ ವಾಟರ್ ಅಪ್ಲಿಕೇಶನ್ಸ್, ಆಮೇಲೆ ಡೂಷಸ್ ಅಂದ್ರೆ ನೀರನ್ನು ಜೋರಾಗಿ ಹೇಗೆ ನಾವು ನೀರನ್ನು ಬಿಡ್ತೇವೆ ಹಾಗೆ ಬಾಡಿಗೆ ಬಿಡ್ತಕ್ಕಂಥದ್ದು, ನ್ಯೂಟ್ರಲ್ ಸ್ಪೈನಲ್ ಸ್ಪ್ರೇ, ಸ್ಪೈನಲ್ ಬಾತ್, ಹಿಪ್ ಬಾತ್ ವಿತ್ ವಾಟರ್, ಅಂಡರ್ ವಾಟರ್ ಮಸಾಜ್, ಸರ್ಕ್ಯುಲಾರ್ ಜೆಟ್, ಅನೇಕ ಇನ್ನು ಅನೇಕ ಸ್ಟೀಮ್, ಸೋನಾ, ಇದೆಲ್ಲ ವಾಟರ್ ಇಂದನೇ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲ ಥೆರಪೀಸ್ ಹೈಡ್ರೋಥೆರಪಿಯಲ್ಲಿ ಬರ್ತದೆ. ಈಗ ಒಂದೊಂದಾಗಿ ತಗೊಳ್ಳೋದಿದ್ರೆ ಮುಖ್ಯವಾಗಿ ಯಾವ ಕಾಯಿಲೆಗೆ ಸಾಮಾನ್ಯವಾಗಿ ಯಾವ ರೀತಿಯ ಈ ಹೈಡ್ರೋಥೆರಪಿಯನ್ನು ನೀವು ಬಳಸ್ತೀರಿ? ನಾವು ಒಂದು ನಮ್ಮ ಆಸ್ಪತ್ರೆಯಲ್ಲಿ ಈಗ ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ, ಇದಕ್ಕೆ ನಾವು ನ್ಯೂಟ್ರಲ್ ಸ್ಪೈನಲ್ ಸ್ಪ್ರೇ ಅನ್ನ ಬಳಸ್ತೇವೆ. ಅಂದ್ರೆ ನಿಮ್ಮ ಬೆನ್ನು ಬೆನ್ನಿನ ಭಾಗಕ್ಕೆ ನಮ್ಮದೇ ಆದ ಒಂದು ಇದಿದೆ ಇನ್ಸ್ಟ್ರೂಮೆಂಟ್, ಅದರಲ್ಲಿ ನೀರು ಫೋರ್ಸಿನಲ್ಲಿ ನಿಮ್ಮ ಬೆನ್ನಿನ ನರಗಳ ಮೇಲೆ ಬಡಿತದೆ. ಅವಾಗ ನಿಮ್ಗೆ ಏನಾಗ್ತದೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಲ್ಟರ್ ಆಗಿ ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಹೆಚ್ಚಾಗ್ತದೆ. ಇಫ್ ನೀರು ಏನಾಗ್ತದೆ ಹೊರಗಡೆಯಿಂದ ತಕೊಂಡ್ರೆ, ದಿನ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಈಗ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಅಂತ ಇರ್ತದೆ, ಅಂದ್ರೆ ಹೆಚ್ಚು ಜನರಲ್ಲಿ ಈಗ ಸ್ಟ್ರೆಸ್, ಆದ್ರೆ ನಮ್ಮ ದೇಹದಲ್ಲಿ ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಜಾಸ್ತಿ ಆಗ್ಬೇಕು. ಅದು ಈ ಎಲ್ಲಾ ನೀರಿನ ಚಿಕಿತ್ಸೆ ಮಾಡ್ತದೆ. ಯಾವಾಗ ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಜಾಸ್ತಿ ಆಗ್ತದೆ, ನಿಮ್ಮ ಬಾಡಿ ರೆಸ್ಟ್ ಅಲ್ಲಿ, ಅಲರ್ಟ್ ಅಲ್ಲಿ, ಕಾಮ್ ಅಲ್ಲಿ ಇರ್ತದೆ, ಯಾವುದೇ ಕಾಯಿಲೆ ಸುಳಿಯೋದಿಲ್ಲ. ಹಾಗೆ ಹೈಪರ್ ಟೆನ್ಷನ್ ಯೂಸ್ ಮಾಡ್ತೇವೆ. ಡಯಾಬಿಟಿಸ್ಗೆ ಅಂಡರ್ ವಾಟರ್ ಮಸಾಜ್, ಜಿ ಎಚ್ ಪ್ಯಾಕ್ ಅಂತ. ಅಂಡರ್ ವಾಟರ್ ಮಸಾಜ್ ಅಂದ್ರೆ ಹೇಗೆ? ಅಂಡರ್ ವಾಟರ್ ಮಸಾಜ್ ಅಂದ್ರೆ ನಮ್ಮದೇ ಒಂದು ಡಿಸೈನ್ಡ್ ಆಪರೇಟಸ್ ಇದೆ. ಹೇಗೆ ದೇಹಕ್ಕೆ ಮಸಾಜ್ ಮಾಡ್ತೀವಲ್ಲ ಮೇಲೆ, ಜಲಕಂಪನ ಚಿಕಿತ್ಸೆ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಸೊ ನೀರಲ್ಲಿ ಮಲಗಿಸಿ ಎಲ್ಲ ಮೋಟರ್ಸ್ ಫಿಟ್ ಮಾಡಿರ್ತೇವೆ ಅದರಲ್ಲೇ. ಆ ನೀರಲ್ಲಿ ಮೋಟರ್ ಪ್ರೆಷರ್ ದೇಹಕ್ಕೆ ಬಡಿತದೆ, ಆವಾಗ ಸ್ಕಿನ್ ಸರ್ಕ್ಯುಲೇಷನ್ ಆಗಿರ್ಬೋದು, ದೇಹದ ಒಂದು ಆಕ್ಟಿವ್ನೆಸ್ ಆಗಿರ್ಬೋದು, ಎಲ್ಲೆಲ್ಲಿ ಬ್ಲಡ್ ಸಂಚಾರ ಆಗ್ತಾ ಇಲ್ಲ ಅಲ್ಲೆಲ್ಲ ಹೋಗ್ತದೆ. ಅದು ಅಂಡರ್ ವಾಟರ್ ಮಸಾಜ್. ಮತ್ತೆ ಜಿ ಎಚ್ ಪ್ಯಾಕ್ ಅಂತ ಬರ್ತದೆ ನಮ್ಮಲ್ಲಿ, ಗ್ಯಾಸ್ಟ್ರೋ ಎಪಾಟಿಕ್ ಪ್ಯಾಕ್ ಅಂತ. ಅದು ಡಯಾಬಿಟಿಸ್ಗೆ ತುಂಬಾ ಒಳ್ಳೇದು. ಅದೇನಾಗ್ತದೆ ಅಂದ್ರೆ ಬಿಸಿ ನೀರನ್ನ ಮೇಲೆ ಇಡ್ತೇವೆ, ತಣ್ಣೀರನ್ನ ಕೆಳಗಡೆ ಇಡ್ತೇವೆ. ಬಿಸಿ ನೀರು ಮೇಲಿಟ್ಟು ತಣ್ಣೀರು ಕೆಳಗೆ ಇಟ್ಟು ಒಂದು ಪ್ಯಾಕ್ ಅನ್ನ ಸುತ್ತುತ್ತೇವೆ, ಆಗ ಆಲ್ಟರ್ನೇಟ್ ಅಪ್ಲಿಕೇಶನ್ಸ್ ಅಂತಾನೂ ಕರಿತೇವೆ. ಈ ಬಿಸಿನೀರು ತಣ್ಣೀರು ಎರಡನ್ನು ಕೂಡ ಬಳಸ್ತೀರಾ ನೀವು, ಹೈಡ್ರೋ? ಹೌದು ಹೌದು, ಒಂದು ಆಹಾ ಕಂಡೀಷನ್ ಮೇಲೆ. ಹಾಗೆ ನಾವು ಜ್ವರಕ್ಕೆ ಅದರದೇ ಆದ ಒಂದು ಟೆಂಪರೇಚರ್ ನ ಬಳಸ್ತೇವೆ, ಮತ್ತೆ ಹ್ಯೂಮಿಡ್ ಆಗಿದ್ದಾಗ ಅದರದೇ ಒಂದು ಟೆಂಪರೇಚರ್, ಕ್ಲೈಮೇಟಿಕ್ ಚೇಂಜಸ್ ಅಲ್ಲಿ ಟೆಂಪರೇಚರ್. ಹಾಗೆ ಹಾಟ್ ಅಪ್ಲಿಕೇಶನ್, ಕೋಲ್ಡ್ ಅಪ್ಲಿಕೇಶನ್, ಆಲ್ಟರ್ನೇಟ್ ಅಪ್ಲಿಕೇಶನ್ ಅಂದ್ರೆ 3 ನಿಮಿಷ ತಣ್ಣ ನೀರು, ಇನ್ನ 4 ನಿಮಿಷ ಬಿಸಿ ನೀರು, ಹಾಗೆ ಆಲ್ಟರ್ನೇಟ್ ಆಗಿ ಮಾಡಿದಾಗ ದೇಹದ ನಮ್ನೆಸ್ ಆಗಿರ್ಬೋದು, ಇನ್ನ ಅನೇಕ ಚೈತನ್ಯ ತುಂಬತಕ್ಕಂಥದ್ದೆಲ್ಲ ಜಾಸ್ತಿ ಆಗ್ತಾವೆ. ನೀರನ್ನ ಬಳಸುವಾಗ ಯಾರಾದ್ರೂ ಕೂಡ ಈ ತರದ ಚಿಕಿತ್ಸೆಯನ್ನ ಮಾಡಬಾರದು, ಇವರಿಗೆ ತೊಂದರೆ ಆಗ್ತದೆ ಅಂತ ಏನಾದ್ರೂ ಮಾಡಿದ್ದುಂಟ? ಹೌದು, ಈಗ ನೀರಿನ ವಿವಿಧ ಚಿಕಿತ್ಸೆಯಲ್ಲಿ ಈಗ ಸ್ಟೀಮ್ ಬಾತ್, ಸೋನಾ ಬಾತ್ ಅಂತೆಲ್ಲ ಹೇಳಿದೆ ನಾನು. ಈಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಮತ್ತೆ ಆಂಜಿಯೋಪ್ಲಾಸ್ಟಿ ಈ ತರ ಆದವರಿಗೆಲ್ಲ ಮಾಡಬಾರ್ದು ಅಂತ ಇದೆ ನಮ್ಮಲ್ಲಿ. ಸಡನ್ ಪೇನ್ಸ್ ಇದ್ದವರಿಗೆ ಮಾಡಬಾರ್ದು ಅಂತ ಇದೆ. ಮತ್ತೆ ಓಪನ್ ಸ್ಕಿನ್ ಹೂನ್ಸ್ ಇದ್ದವರಿಗೆ, ಕಟ್ಸ್ ಇದ್ದವರಿಗೆ, ಮತ್ತೆ ತುಂಬಾ ವೀಕ್ ಇದ್ದವರಿಗೆ, ತುಂಬಾ ವೀಕ್ನೆಸ್ ಇದ್ದವರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸಹ ನಾವು ಕೆಲವು ಹೈಡ್ರೋಥೆರಪಿಯನ್ನ ಅವಾಯ್ಡ್ ಮಾಡ್ತೇವೆ. ಈಗ ಐಸ್ ಕೋಲ್ಡ್ ಈ ತರದ ಅದಕ್ಕೆ ಅದನ್ನ ಯಾವ್ದಲ್ಲಾದ್ರೂ ಬಳಸುವಂತದ್ದುಂಟ? ಅದು ಕ್ರಯೋಥೆರಪಿ ಅಂತ ಬರ್ತದೆ, ಐಸ್ ಅಪ್ಲಿಕೇಶನ್ಸ್ ಅಂತ ಹೇಳಿ. ಇನ್ಫ್ಲಾಮೇಷನ್ಸ್ ಅಲ್ಲಿ ನಾವು ಮತ್ತೆ ಸ್ಪ್ರೇನ್ಸ್, ಸ್ಟ್ರೈನ್ಸ್ ಅಂದ್ರೆ ಸಡನ್ ಏನೋ ಒಂದು ಸ್ಪ್ರೇನ್ ಆಯ್ತು, ಊತ ಬಂದ್ಬಿಡ್ತು, ಅಂತ ಪೊಸಿಷನ್ ಅಲ್ಲಿ ಐಸ್ ಅಪ್ಲಿಕೇಶನ್ಸ್ ನ ನಾವು ಮಾಡ್ತೇವೆ. ಅದರಲ್ಲಿ ಎರಡು ಬಗೆಯಲ್ಲಿ ಮಾಡ್ತೇವೆ, ಒಂದು ಲೋಕಲ್ ಅಂದ್ರೆ ಆ ಪಾರ್ಟಿಗೆ ಅಪ್ಲೈ ಮಾಡ್ತಕ್ಕಂಥದ್ದು, ಇನ್ನೊಂದು ಫುಲ್ ಬಾಡಿ ಐಸ್ ಅಪ್ಲಿಕೇಶನ್ಸ್ ನಮ್ಮಲ್ಲಿ ಇದೆ. ಅದು ಜಸ್ಟ್ 2 ಮಿನಿಟ್ಸ್, ಮತ್ತೆ ಹಾಟ್ ಅಪ್ಲಿಕೇಶನ್. ಈಗ ನೀವು ಅಥ್ಲೆಟ್ಸ್ ನೋಡಿರ್ಬೋದು, ಅವರು ಐಸ್ ಅಲ್ಲಿ ನಿಲ್ತಾರೆ, ಯಾಕಂದ್ರೆ ಬಾಡಿಯನ್ನ ಕೋಲ್ಡ್ ಮಾಡ್ತಕ್ಕಾಗ ಮತ್ತೆ ಹಾಟ್ ಮಾಡ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗಿ ಆಗ್ತದೆ, ಅಂತ ಟೈಮಲ್ಲೆಲ್ಲ ಯೂಸ್ ಮಾಡ್ತೀವಿ. ಬಟ್ ನಾವು ಇಲ್ಲಿ ಅನೇಕ ಊತ ಇಂಥ ಪ್ರಾಬ್ಲಮ್ಸ್ ಇದ್ದಲ್ಲಿ ಕೋಲ್ಡ್ ಅಪ್ಲಿಕೇಶನ್ಸ್ ನ ಮಾಡ್ತೀವಿ. ಈ ನೀರು ಅಂತ ಹೇಳುವಾಗ ಕೆಲವು ಕಡೆ ಬೇರೆ ಬೇರೆ ತರದ ನೀರು ಇರ್ತದೆ, ಮಣ್ಣಿನ ಹಾಗೆ ಬೇರೆ ಬೇರೆ ಅದರಲ್ಲಿರುವಂತ ಕಾಂಪೋಸಿಷನ್ಸ್ ವ್ಯತ್ಯಾಸ ಇರುವಂತದ್ದು ಇರ್ತದೆ. ಈ ಯಾವ ನೀರನ್ನು ಬಳಸಬಹುದಾ ಹೇಗೆ? ಆದ್ರೆ ಸಂಶೋಧನೆಯಲ್ಲಿ ನಾವು ನೋಡಿದಾಗ ಬೋರ್ ವಾಟರ್ ನ ಬಳಸಿದಾಗ ಸ್ವಲ್ಪ ಥೆರಪೆಟಿಕ್ ಬೆನಿಫಿಟ್ಸ್ ಕಡಿಮೆ ಅಂತ ನಮ್ದೆ ಬರ್ತದೆ. ಬಟ್ ರಿವರ್ ವಾಟರ್ ಆಗಿರ್ಬೋದು ಅಥವಾ ಮಾಮೂಲಿ ವಾಟರ್ ಆಗಿದ್ನ ಬಳಸಿದ್ರಿಂದ ಏನಂತ ವ್ಯತ್ಯಾಸ ತುಂಬಾ ಏನಿಲ್ಲ, ಯಾವುದೇ ರೀತಿಯ ನೀರನ್ನ ಬಳಸಬಹುದು. ಎಕ್ಸ್ಟರ್ನಲ್ ಹೊರಗಿನ ಥೆರಪಿಯಲ್ಲಿ ಯಾವುದಾದ್ರೂ ಕೂಡ ಔಷಧಿಗಳನ್ನು ಕೆಮಿಕಲ್ ಅನ್ನು ಹಾಕಿ ಥೆರಪಿ ಮಾಡುವಂತದ್ದು ಇಂಥದ್ದೇನಾದ್ರೂ ಉಂಟಾ? ಹೌದು, ಈಗ ಡಿಟಾಕ್ಸ್ ಬಾತ್ ಅಂತ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ ನಾವು. ಅಂದ್ರೆ ಇಂಥದ್ದೇ ಬೆರೆಸ್ಬೇಕಂತಿಲ್ಲ, ನಾವು ಸ್ವಲ್ಪ ತ್ರಿಫಲ, ಅಶ್ವಗಂಧ ಅದನ್ನೆಲ್ಲ ನೀರು ಇಮರ್ಷನ್ ಬಾತ್ ಅಂತ. ಮತ್ತೆ ಈ ಡಿಟಾಕ್ಸ್ ಮಾಡಬೇಕು ಅಂತ ಬೇಗ ಸ್ವೆಟಿಂಗ್ ಮಾಡಬೇಕು ಅವರಿಗೆ ಇಮರ್ಷನ್ ಬಾತ್, ಇಂಥ ವಾಟರ್ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾ ಬರ್ತೇವೆ. ಅಂದ್ರೆ ಈ ಹೈಡ್ರೋಥೆರಪಿ ಅನ್ನುವಂತ ಶಬ್ದ ನೀವು ಹೊರಗಡೆ ಬಳಸುವಂತಹ ನೀರಿನ ಥೆರಪಿಗೆ ಮಾತ್ರವೋ, ಒಳಗೆ ತೆಗೆದುಕೊಳ್ಳುವ ನೀರಿನಗೂ ಕೂಡ ಹೈಡ್ರೋಥೆರಪಿಯೇ? ಒಳಗೆ ತಗೊಳ್ಳೋ ನೀರಿಗೂ ಕೂಡ ಹೈಡ್ರೋಥೆರಪಿ ಅಂತ ಹೇಳ್ತಾರೆ. ಏನು ಕಂಡೀಷನ್ಸ್ ಉಂಟು ನೀರನ್ನ ಕುಡಿಯುವುದರ ಬಗ್ಗೆ? ಈಗ ನೀರನ್ನ ನಾವು ಹೈಡ್ರೋಥೆರಪಿಲಿ ಎರಡು ಬಗೆಯಲ್ಲಿ ಯೂಸ್ ಮಾಡ್ತೇವೆ, ಒಂದು ಡ್ರಿಂಕಿಂಗ್ ಬಾಯಲ್ಲಿ ಕುಡಿಯುವುದು, ಇನ್ನೊಂದು ಪದ ಇರಿಗೇಷನ್ಸ್ ಅಂತ, ಎನಿಮಾ ಅಂದ್ರೆ ರೆಕ್ಟಲ್ ಮುಖಾಂತರ ನೀರನ್ನ ಕಳಿಸಿ ಕಲ್ಮಶವನ್ನ ಹೊರಗಡೆ. ಎರಡು ತರ ನಾವು ನೀರನ್ನ ಇಂಟರ್ನಲ್ ಯೂಸ್ ಮಾಡ್ತೇವೆ. ಕುಡಿಯೋದು ಅಂತ ಕೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದು ಅನೇಕ ಮಿಸ್ಕನ್ಸೆಪ್ಷನ್ಸ್. ಈಗ ನಾನು 3 ಲೀಟರ್ ಕುಡಿಬೇಕು, ನಾನು 5 ಲೀಟರ್, ಕೆಲವರದು ಇಂಟರ್ವ್ಯೂ ನೋಡ್ತಾರೆ ಈಗ ಫಿಲಂ ಹೀರೋ ಹೀರೋಯಿನ್ ಅವ್ರದ್ದೆಲ್ಲ ನೋಡಿ, ನಾನು 8 ಲೀಟರ್ ನೀರು ಕುಡಿತೇನೆ ಅಂತ ನಾನು ಪ್ರಾರಂಭ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಈಗ ಹೈಡ್ರೇಷನ್, ನೀರು ಕುಡಿಯೋದು ಒಂದು ಮುಖ್ಯವಾದ ಅಂಶ. ಓವರ್ ಹೈಡ್ರೇಷನ್ ಮಾಡಿದ್ರೆ ಹಾರ್ಟ್ ಮೇಲೆ ಪ್ರೆಷರ್ ಬೀಳ್ತದೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ, ಮತ್ತೆ ಹೈಪರ್ ಹೈಡ್ರೋಸಿಸ್ ಆಗೋ ಚಾನ್ಸಸ್ ಇರ್ತದೆ, ಲಿವರ್ ಮೇಲೆ ಬೀಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಫಸ್ಟ್ ನಾನು ಅಬ್ಸರ್ವ್ ಮಾಡಬೇಕು ನನ್ನ ದೇಹಕ್ಕೆ ಎಷ್ಟು ನೀರು ಬೇಕಾಗ್ತದೆ. ಹೇಗೆ? ಥರ್ಸ್ಟ್ ಮೆಕಾನಿಸಂ, ದೇವರು ನಮಗೆ ಆದ ಒಂದು ಮೆಕಾನಿಸಂ, ಥರ್ಸ್ಟ್ ಬಾಯಾರಿಕೆ. ಬಾಯಾರಿಕೆ ಆದಾಗ ನೀರು ಕುಡಿಯುತ್ತ. ಕೆಲವರಲ್ಲಿ ಬಾಯಾರಿಕೆ ಆಗುದಿಲ್ಲ, ಈಗ ಡಯಾಬಿಟೀಸ್ ಇದ್ದವರಿಗೆಲ್ಲ. ಅಂತ ಟೈಮಲ್ಲಿ ನಾವು ಮೆಜರ್ ಮಾಡಿ ಇಡ್ಬೇಕು. ಇಷ್ಟೇ ನೀರು ಕುಡಿಬೇಕಂತಿಲ್ಲ, ಆದ್ರೆ ನಮ್ಮ ಪ್ರಕೃತಿ ಚಿಕಿತ್ಸೆ ಪ್ರಕಾರ ಒಬ್ಬ ಮಾನವ ಅಂದ್ರೆ ಅಡಲ್ಟ್ 2-3 ಲೀಟರ್ ನೀರು ಕುಡಿಬೇಕು ಅಂತ ಇದೆ. ಅದು ಒಂದು ಗೋಲ್ಡನ್ ರೂಲ್ ಅಂತ ಆರೋಗ್ಯ ರಕ್ಷಕ ಪಂಚತಂತ್ರ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಡ್ರಿಂಕ್ 2-3 ಲೀಟರ್ಸ್ ಆಫ್ ವಾಟರ್ ಪರ್ ಡೇ ಅಂತ. ಮತ್ತೆ ನಾವೀಗ ಅದನ್ನ ಹೇಳಿದ್ರೆ ಆಗಲ್ಲ, ಸೈಂಟಿಫಿಕ್ ಆಗಿ ಅಪ್ಲೈ ಮಾಡಿದಾಗ ಅಂದ್ರೆ ರಿಸರ್ಚ್ ಏನೆಲ್ಲ ಹೇಳ್ತದೆ. ಈಗ ಇಲ್ಲ ಅಂದ್ರು ನಮ್ಮ ದೇಹದಲ್ಲಿ ದಿನಕ್ಕೆ ಒಂದು ಚಳಿಗಾಲ ವಿಂಟರ್ ಸೀಸನ್ ಅಂತ 1.5-2 ಲೀಟರ್ ಅಷ್ಟು ನೀರು ಹೊರಗಡೆ ಹೋಗ್ತದೆ. ಚಳಿಗಾಲದಲ್ಲೆಲ್ಲ ಇನ್ನೂ ವಿಪರೀತ, ಯಾಕಂದ್ರೆ ಚಳಿಗೆ ಜಾಸ್ತಿ ಮಿಕ್ಚುರೇಷನ್ ರಿಫ್ಲೆಕ್ಸ್ ಆಗೋದ್ರಿಂದ. ಸೊ ನಮ್ಮ ಡ್ಯೂಟಿ ಅದನ್ನ ರಿಪ್ಲೇಸ್ ಮಾಡೋದು. ಫುಡ್ ಅಲ್ಲಿ ಆಗಿರ್ಬೋದು, ಡ್ರಿಂಕ್ ನಾವು ಕುಡಿಯೋ ನೀರಲ್ಲಿ ಅಥವಾ ಪದಾರ್ಥದಲ್ಲಿ ಊಟದಲ್ಲಿ ಏನೋ ಅದನ್ನ ರಿಪ್ಲೇಸ್. ಯಾಕಂದ್ರೆ ನೀರಿಲ್ಲ ಅಂದ್ರೆ ಗಟ್ ಮೊಟಿಲಿಟಿ ಆಗಲ್ಲ, ಟಿಶ್ಯೂ ಪರ್ಸ್ಪಿರೇಷನ್ ಆಗಲ್ಲ, ಡೈಜೆಷನ್ ಆಗಲ್ಲ, ಅಬ್ಸಾರ್ಪ್ಷನ್ ಆಗಲ್ಲ. ಹಾಗೆ ಇಷ್ಟೇ ಪ್ರಮಾಣ ಅಂತ ನಾವು ನೋಡ್ಬೇಕು ನಮ್ಮ ದೇಹಕ್ಕೆ ಎಷ್ಟು ಅನುಗುಣ ಅಂತ. ಎರಡನೇದು, ಒಂದೇ ಸಲಿ ಕೆಲವರು ದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರು, ಅದು ತಪ್ಪು. ಸಂಶೋಧನೆ ಪ್ರಕಾರ ಒಂದು ಸಮಯಕ್ಕೆ 250-300 ml ನೀರು ಮ್ಯಾಕ್ಸಿಮಮ್ ಕುಡಿಬಹುದು. ಅಂದ್ರೆ ಒಂದು ಸಮಯಕ್ಕೆ ಕೆಲವರು ಇರ್ತಾರೆ 1 ಲೀಟರ್ ಒಟ್ಟಿಗೆ ಕುಡಿಯುದು, ಅಪ್ಪ ನಾನು ಇವತ್ತು ನೀರು ಕುಡಿಲಿ ತಡಿ ಅಂತ ಹೇಳಿ ಸಂಜೆ ಕುಡಿಯೋದು. ಬೆಳಿಗ್ಗೆ ನೀರು ಸಂಜೆ ಮಧ್ಯಾಹ್ನ ತನಕ ಕುಡಿಯೋದು ಒಳ್ಳೇದು. ಸಂಜೆ ಆದ ನಂತರ ನೀರಿನ ಪ್ರಮಾಣ ಕಡಿಮೆ ಮಾಡ್ತಾ ಬರಬೇಕು. ಈಗ ಮಲಗೋ ಸಮಯದಲ್ಲಿ ಹೆಚ್ಚು ನೀರು ಕುಡಿದು ಮಲಗಿದ್ರೆ ನಿಮ್ದೆಲ್ಲ ಮಿಕ್ಚುರೇಷನ್ ರಿಫ್ಲೆಕ್ಸ್ ನಿದ್ದೆಯಿಂದ 3-4 ಸಾರಿ ಹೇಳ್ಬೇಕಾಗ್ತದೆ, ಹಾಗೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ನೀರಿನ ಪ್ರಮಾಣ ಒಂದು ನೋಡ್ಬೇಕು, ಒಟ್ಟಿಗೆ ಒಂದು 300 ml ಗಿಂತ ಹೆಚ್ಚು ಕುಡಿಬಾರ್ದು. ನೀರನ್ನ ನಿಂತು ಕುಡಿಬಾರ್ದು, ನೀರನ್ನ ಕೂತ್ ಕುಡಿಬೇಕು. ಯಾಕಂದ್ರೆ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರ್ತದೆ. ನೀರು ಅನ್ನನಾಳ ದಿಂದ ಹೊಟ್ಟೆಗೆ ಸೇರುವ ಬದಲು ಲಂಗ್ಸಿಗೆ ಹೋಗೋ ಚಾನ್ಸಸ್ ಜಾಸ್ತಿ. ನೀರನ್ನು ಹೇಗೆ ಕುಡಿಬೇಕು? ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಡ್ರಿಂಕ್ ಸಾಲಿಡ್ಸ್ ಈಟ್ ಲಿಕ್ವಿಡ್ಸ್ ಅಂತ ಇದೆ. ಗಟ್ಟಿ ಪದಾರ್ಥಗಳನ್ನ ಅಗ್ದು ಚೆನ್ನಾಗಿ ಹಾರಣ ನೀರ್ ತರ ನುಂಗಬೇಕು. ನೀರನ್ನ ಗಟ್ಟಿ ಪದಾರ್ಥ ತರ ಮೆತ್ತಗೆ ಬಾಯಲ್ಲಿ ಸ್ಟಾಪ್ ಮಾಡಿ ಕುಡಿಬೇಕು. ಈಗ ಕೆಲವರು ನೀರನ್ನ ಘಟಘಟ ಅಂದ್ರೆ ಕಾಫಿ ಕುಡ್ದಾಗೆ ನೀರನ್ನ ಕುಡಿಬೇಕು ಅಂತ ಇದೆ. ಘಟಘಟ ಅಂತ ಕುಡ್ದು ಅದು ಡೈರೆಕ್ಟ್ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕಿಂತ ನಿಧಾನದಲ್ಲಿ ನೀರನ್ನ ಕುಡಿಬೇಕು. ಅಂದ್ರೆ ನಾವೊಂದು ಅವೇರ್ ಆಗಿರೋ ಇದೆಲ್ಲ ಜನರಲ್ ಥಿಂಗ್ಸ್. ಊಟದ 1/2 ಗಂಟೆ ಮುಂಚೆ ಕುಡಿಬೇಕು. ಮತ್ತೆ ಊಟದ ಮಾಡ್ಬೇಕಾದ್ರೆ ಕೆಲವರು ಏನ್ ಮಾಡ್ತಾರೆ, ಈಗ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು, ಈ ಚಿಕ್ಕ ಮಕ್ಕಳಿಗೆ ತಾಯಿ 1 ತುತ್ತು ಅನ್ನ ಹಾಕೋದು, 1 ತುತ್ತು ನೀರು, 1 ಸ್ಪೂನ್ ನೀರು ಹಾಕೋದು, ಅನ್ನ ಹಾಕೋದು, ನೀರು ಹಾಕೋದು, ಹಾಗೆ ಮಾಡ್ತಾರೆ. ಬೇಗ ನುಂಗ್ಲಿ ಏನೋ ಒಂದು ಹೋಗ್ತದೆ ಒಳಗಡೆ, ಹಾಗೆ ಮಾಡಬಾರ್ದು. ಹಾಗೆ ಏನಾಗ್ತದೆ ಅವ್ರಿಗೆ, ಇಂಡೈಜೆಷನ್, ಬೇಬಿಗೆ, ಮಗುಗೆ ಲೂಸ್ ಮೋಷನ್, ಇದೆಲ್ಲ ಸಣ್ಣ ಮಿಸ್ಟೇಕ್ಸ್, ಬಟ್ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾ ಬರ್ತದೆ ಲಾಂಗ್ ಟರ್ಮ್ ಅಲ್ಲಿ ಹೋದಾಗ. ಹಾಗೆ ನೀರನ್ನ ಊಟ ಮಾಡ್ಬೇಕಾದ್ರೆ ಹೆಚ್ಚು ಕುಡಿಬಾರ್ದು. ಏನೋ ಗಂಟ್ಲಲ್ಲಿ ಸಿಗಾಕಿತ್ತು ಮತ್ತೆ ನತ್ತಿಗೆ ಬಂತು ಅಂತ ಟೈಮಲ್ಲಿ ಮಾತ್ರ ಕುಡಿಬೇಕು. ಮತ್ತೆ ನೀರನ್ನ ಊಟ ಆದ ತಕ್ಷಣ ಕುಡಿಬಾರ್ದು ಜಾಸ್ತಿ, 1/2 ಗಂಟೆ ನಂತರ. ಆಗ ಈ ಕೆಲವರಿಗೆ ಅಭ್ಯಾಸ, ಊಟ ಆದ ತಕ್ಷಣ 2 ಲೋಟ ನೀರು ಕುಡಿದ್ಬಿಟ್ರೆ ಅದು ಸರಿ ಡೈಜೆಷನ್ ಆಗ್ತದೆ, ಅದು ಸಹ ತಪ್ಪು. ಆಗ ಏನಾಗ್ತದೆ ಗೊತ್ತಾ, ಊಟದಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ ಲಾಸ್ ಆಗ್ತದೆ. ಊಟ ನಿಮ್ಮ ಗಟ್ಟಿಗೆ ಹೋಗಿ ಈ ಪ್ರೋಟೀನ್ ಯಾವುದು, ವಿಟಮಿನ್ ಯಾವುದು, ಅದರಲ್ಲಿ ಮಿನರಲ್ಸ್ ಯಾವುದು, ಅದೆಲ್ಲ ಅಬ್ಸಾರ್ಪ್ಷನ್ ಆಗಬೇಕು. ನೀರನ್ನೇ ಕುಡಿದ್ಬಿಟ್ರೆ ಅದು ಫ್ಲಶ್ ಔಟ್ ಆಗ್ತಾ ಹೋಗ್ತದೆ. ಹಾಗೆ ನಾವು ಗಮನದಲ್ಲಿ ಇಟ್ಟು ನೀರನ್ನ ಕುಡಿಬೇಕು. ಬಿಸಿನೀರು ಕುಡಿಬೇಕಾ, ತಣ್ಣೀರು ಕುಡಿಬೇಕಾ ಅನ್ನುವಂಥದ್ದು ಒಂದುಂಟು. ಅದು ನಮ್ಮ ದೇಹಕ್ಕೆ ಅನುಗುಣವಾದಂತ ವಾರ್ಮ್ ವಾಟರ್, ಬಿಸಿನೂ ಅಲ್ಲ ತಣ್ಣಿನೂ ಅಲ್ಲ, ಏನ್ ಹೇಳ್ತೀವಿ, ನ್ಯೂಟ್ರಲ್ ಅಥವಾ ವಾರ್ಮ್. ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಎಲ್ಲರಿಗೂ ವಾರ್ಮ್ ವಾಟರ್ ಯೂಸೇಜೇ ಮಾಡ್ತಕ್ಕಂತ. ಅದಕ್ಕೂ ಕಂಡೀಷನ್, ಈಗ ಬಿಸಿ ನೀರು ಕುಡಿಬೇಕು ಯಾವಾಗ, ಗ್ಯಾಸ್ಟ್ರೈಟಿಸ್ ಅಂದ್ರೆ ಇತ್ತೀಚಿನ ಡಿಸ್ಪೆಪ್ಸಿಯಾ, ಒಂದು ಊಟ ತಿಂದೆ ಏನೋ ಅರಗ್ಲಿಲ್ಲ, ಅದು ಒಂಥರ ತೇಗ್ ಬಂದಾಗೇ ಆಗ್ತಾ ಇರ್ತದೆ, ಅಂದ್ರೆ ಹೈಪರ್ ಅಸಿಡಿಟಿ ತರ. ಆಗ ಬಿಸಿನೀರು ಸಿಪ್ಪಾಯಿ ಸಿಪ್ ಕುಡಿಬೇಕು. ಮತ್ತೆ ಈಗ ಕೆಲವರಿಗೆ ಹಲ್ಸರ್ ಅಂತೆಲ್ಲ ಬರ್ತದೆ, ಆಗ ನಾವು ಅದಕ್ಕೆ ಕೋಲ್ಡ್ ವಾಟರ್ ಸಿಪ್ಪಿಂಗ್ ಕೊಡ್ತೇವೆ. ಹೆಡ್ಡೇಕ್, ಮೈಗ್ರೇನ್ ಹೆಡ್ಡೇಕ್ ಇರ್ತದೆ, ಆಗ ಬಿಸಿ ನೀರು ಕುಡಿಬೇಕು. ಸೈನುಸೈಟಿಸ್, ಆಗ್ಲೂ ಬಿಸಿ ನೀರನ್ನ ಕುಡಿಬೇಕು. ಮತ್ತೆ ಈಗ ಕೆಲವರಿಗೆ ಇಂಟೆಸ್ಟೈನಲ್ ಕಾಂಪ್ಲಿಕೇಶನ್ ಇದೆಲ್ಲ ಇಶ್ಯೂಸ್ ಇದ್ದಾಗ ನಾವು ಕೋಲ್ಡ್ ವಾಟರ್ ಸಿಪ್ಪಿಂಗ್, ಐಸ್ ವಾಟರ್ ಸಿಪ್ಪಿಂಗ್ ಅದೆಲ್ಲ ನಾವು ಯೂಸ್ ಮಾಡ್ತೇವೆ ಆ ಕಂಡೀಷನ್ಸ್ಗೆ. ಒಳ್ಳೆಯದು ಡಾಕ್ಟರ್ ನಿತೇಶ್ ಅವರೇ. ಮುಖ್ಯವಾಗಿ ನಾವು ಮೆಡ್ ಥೆರಪಿ ಮತ್ತು ಹೈಡ್ರೋಥೆರಪಿ, ನೀರು ಮತ್ತು ಮಣ್ಣಿನ ಚಿಕಿತ್ಸೆಯ ಬಗ್ಗೆ ಒಂದು ಸ್ಥೂಲವಾದಂತಹ ಒಂದು ಪರಿಚಯವನ್ನು ಮಾಡಿಕೊಂಡೆವು. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಪ್ರಕೃತಿ ಚಿಕಿತ್ಸೆ ಕುರಿತು ಮೂಡುಬಿದ್ರೆಯ ಆಳ್ವಾಸ್ ನ್ಯಾಚುರೋಪತಿ ಮತ್ತು ಯೋಗಿಕ್ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಿತೇಶ್ ಎಂ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042583 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 32,000 ರಿಂದ 45,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 33,500 ರಿಂದ 37,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 23,000 ರಿಂದ 25,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 7,500 ರಿಂದ 10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000 ರಿಂದ 26,500 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 18,000 ರಿಂದ 23,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲ್ಗೆ 4,350 ರಿಂದ 5,300 ರೂಪಾಯಿ, ಕಟ್ಟಾ ಸಾಂಬಾರ್ ಕ್ವಿಂಟಾಲ್ಗೆ 3,500 ರಿಂದ 4,100 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,150 ರಿಂದ 2,400 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,000 ರಿಂದ 4,800 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,800 ರಿಂದ 4,600 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,250 ರಿಂದ 4,900 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲ್ಗೆ 19,000 ರಿಂದ 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000 ರಿಂದ 63,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,500 ರಿಂದ 4,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 5,500 ರಿಂದ 6,500 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 4,000 ರಿಂದ 5,500 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,000 ರಿಂದ 7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇದೀಗ ವಿದ್ಯಾಭೂಷಣ ಹಾಡಿರುವ ಕಲ್ಯಾಣಿ ದೇವಿ ಅವರ ಒಂದು ಭಕ್ತಿ ರಚನೆ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಅವನಿ ಮಗ ನಮಃ ಶ್ರೀಮನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಃ ಶ್ರೀಮನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ್ಚ ಭಗವನ್ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಶ್ಚ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಶ್ರೀಮನ್ ಮಧ್ವ ಪ್ರದಿಶ ಸುದೃಶಂ ನೋ ಪ್ರದಿಶ ಸುದೃಶಂ ನೋ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ¶¶ ರುದ್ರ ವಿಭೂಷಣ ಚಂದ್ರ ಪುರೋಗೈರ್ವಂದ್ಯ ಪದಾಂಬುರುಹಂ ಪವಮಾನಂ ಚಂದ್ರ ವಿಭೂಷಣ ಚಂದ್ರ ಪುರೋಗೈರ್ವಂದ್ಯ ಪದಾಂಬುರುಹಂ ಪವಮಾನಂ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ ಆನಂದತೀರ್ಥ ಮಹಾಮುನಿರಾಜಂ ಗೋವಿಂದ ಭಕ್ತ ಶಿಖಾಮಣಿ ನೀಡೇ